ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಭಾಯೋ, ಭೂಕಂಪ ಸಂಭಾವಿ ಪಹಾಡಿ ಕ್ಷೇತ್ರ ಮೇ ಲ್ಯಾಂಡ್ಸ್ಲೈಡ್ ಕೆ ಖತರೆ ಕೆ ಬಾರೆ ಮೇ ಆಜ್ ಹಮೇ ಭೂ ವಿಜ್ಞಾನಿ ಬತಾಯೆಂಗೆ. ಸಬ್ಸೆ ಪಹಲಿ ಬಾತ್, ಕಚ್ಚೆ ಪಹಾಡೋ ಪರ್ ಮಕಾನ್ ನಾ ಬನಾಯೆ. ಪಹಾಡಿ ಕ್ಷೇತ್ರ ಮೇ ಭಾರಿ ನಿರ್ಮಾಣ ಮಿಟ್ಟಿ ಕಿ ಪಕಡ್ ಕೋ ಢೀಲಾ ಕರ್ತಾ ಹೈ, ಐಸೆ ಮೇ ಭೂಕಂಪ ಆನೆ ಪರ್ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ ಜಾತಾ ಹೈ. ಇಸ್ಲಿಯೆ ಇಮಾರತೋ ಕೆ ನಿರ್ಮಾಣ ಕೆ ಸಮಯ ಭೂಕಂಪ ಸೆ ಬಚಾವ್ ಸಂಬಂಧಿ ಮಾಪದಂಡೋ ಕಾ ಖ್ಯಾಲ್ ರಖನಾ ಚಾಹಿಯೆ. ಔರ್ ಮಿಟ್ಟಿ ಕಿ ಪಕಡ್ ಮಜಬೂತ್ ಬನಾನೆ ಕೆ ಲಿಯೆ ಅಧಿಕ ಸೆ ಅಧಿಕ ಪೇಡ್ ಲಗಾಯೆ. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇನ್ನೀಗ ಕೇಳಿ, ವಿಜಯಪುರದಲ್ಲಿ ಅರಣ್ಯವನ್ನು ಬೆಳೆಸಿ ಪರಿಸರ ಸೇವೆ ಮಾಡುತ್ತಿರುವ ಈರಣ್ಣ ನಾಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಯಸರುಳಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಮಣ್ಣಿನ ಮಗ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ನಮ್ಮ ಸ್ಟುಡಿಯೋದೊಳಗೆ ಒಬ್ಬ ಪರಿಸರ ಪ್ರೇಮಿ ಇದ್ದಾರೆ. ಅವರು ಕಳೆದ 2 ದಶಕಗಳಿಂದ ವಿಜಯಪುರದ ವಜ್ರ ಹನುಮಾನ್ ನಗರದ ಹರ್ಕಾರಿ ಲೇಔಟ್ನೊಳಗೆ ಅರಣ್ಯವನ್ನು ಬೆಳೆಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದರ ಮೂಲಕವಾಗಿ ಅವರು ಇಡೀ ನಮ್ಮ ನಗರಕ್ಕೆ ಮತ್ತು ಸುತ್ತಮುತ್ತಲು ಪರಿಚಿತರಾಗಿದ್ದಾರೆ. ಈರಪ್ಪ ಚಂದ್ರಾಮಪ್ಪ ನಾಶಿಯವರೇ ಇವತ್ತು ನಮ್ಮ ಜೊತೆಗೆ ಇರುವಂತಹ ಪರಿಸರ ಪ್ರೇಮಿ. ಅವರ ಈ ಪರಿಸರ ಸಂರಕ್ಷಣೆಯ ಕಾರ್ಯ, ಗಿಡ ಹಚ್ಚುವಂತಹ ಒಂದು ಕಾರ್ಯ, ಅರಣ್ಯ ಬೆಳೆಸುವಂತಹ ಒಂದು ಕಾರ್ಯ ಯಾವ ರೀತಿ ಅವರು ಮಾಡಿಕೊಂಡು ಬಂದರು, ಏನು ಪ್ರೇರಣೆಯಿಂದ ಅವರು ಈ ಕಾರ್ಯವನ್ನು ಶುರು ಮಾಡಿದ್ರು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ಈರಪ್ಪ ಚಂದ್ರಾಮಪ್ಪ ನಾಶಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಕಳೆದ 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ತಾವು ಸರಿಸುಮಾರು 2000 ಅದಕ್ಕಿಂತ ಹೆಚ್ಚು ಗಿಡಗಳನ್ನ ಬೆಳೆಸಿರಿ. ಎಲ್ಲಿ? ಹರ್ಕಾರಿ ಲೇಔಟ್ ನೋಡ. ಇಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಹೆಂಗೆ ಹೊಳಿತು? ಯಾರು ಪ್ರೇರಣೆ ನೀಡಿದರು? ಏನು ಸ್ಫೂರ್ತಿ? ಒಂದು ಗಿಡ ಹಚ್ಚೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಇವತ್ತಿನ ದಿವಸ, ಅದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ನೀವು ಇಲ್ಲಿ ತನಕ 2000 ಗಿಡಗಳನ್ನು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು ತಾವು ಬೆಳೆದಿದ್ದೀರಿ, ಇದು ಹೆಂಗೆ ಸಾಧ್ಯ? ಸರ, ನಮಗೊಂದು ಮಕ್ಕಳು ಇದ್ದಿದ್ದಲ್ರಿ, ಎಲ್ಲರೂ ಮಕ್ಕಳು ಆತಾರೆ ಸರ, ಗಿಡ ಬೆಳೆಸೋರು ನಮ್ಮ ಬಿಜಾಪುರ ಜಿಲ್ಲಾದಾಗ ಒಬ್ರು ಬೇಕಲ್ಲ, ನನಗೇನೋ ನನಗೆ ಕನಸಿನ ಗಿಡ ಬೆಳೆಸ್ಬೇಕು ಅನ್ನೋದು ನನಗೆ ಆಸೆ. ಮಕ್ಕಳು ಆತಾರೆ, ಇದೇ ನನ್ನ ಮಕ್ಕಳಂದ್ರೆ ನನ್ನ ಮಕ್ಕಳು ಹಾಕಾರೆ, ಅಲ್ಲಂದ್ರೆ ಅಲ್ಲರಿ. ನನ್ನ ಮನಸ್ಸಿನಾಗ ಏನು ಬತ್ತರಿ, ಈ ಮಕ್ಕಳಕ್ಕಿಂತ ಇದೇ ಮರ ಬೆಳೆಸೋದೇ ನನಗೆ ದೊಡ್ಡ ಪುಣ್ಯ. ಇದಕ್ಕೆ 1000 ಮಂದಿ ನಾ ಕರೀದ ಅವಶ್ಯಕತೆ ಇಲ್ರಿ. ಆ ಮರ ನೋಡಿದ್ರೆ 1000 ಗಟ್ಟಲೆ ಮಂದಿ ಬರ್ತಾರೆ, 2 ಚಲ್ಲ ಮಾತಾಡ್ತಾರೆ, ನನ್ನ ಮನಸ್ಸಿಗೆ ಖುಷಿ ಆಗ್ತದೆ. ನನ್ನ ಮಗನಕ್ಕಿಂತ ಈ ಗಿಡದೇ ಮಗದನ್ನೇ ನನಗೆ ಭಾಳ ಖುಷಿ ಆಗಿಬಿಟ್ಟೈತೆ, ಆನಂದ ಆಗಿಬಿಟ್ಟದ. ಒಂದೊಂದು ಕೆಲವೊಂದು ಮಂದಿರಿ ಇಂಥ ಹಂಗೆ ಕಲ್ ಮನುಷ್ಯ ಇಂಥ ಕೆಲಸ ಮಾಡ್ತಾನ ತಂದ ಬಳಿಕ ನಾವು ಒಂದು ಗಿಡ ಯಾಕೆ ಹೆಲ್ಪ್ ಮಾಡಬಾರ್ದು? ಹಿಂಗೆ ಸ್ವಲ್ಪ ಮಂದಿ ಮಾಡಿದ್ರಿ, ಎಲ್ಲರೂ ಕೊಟ್ಟವರು. ಜಿಲ್ಲಾಧಿಕಾರಿ ಪಾಟೀಲ್ ಸಾಹೇಬರು ಸ್ವತಃ ಅವ್ರು ಬಂದರು, ಒಂದಿವಸ ಸ್ಟ್ರೈಕ್ ಮಾಡಿದ್ವಿ ರೀ. ಅವ್ರು ಏನಂದರು, ನೀ ಬೋರ್ ಬೇಕಂತ ಸ್ಟ್ರೈಕ್ ಯಾಕೆ ಮಾಡಿಪ್ಪ, ನೀವು ಒಬ್ಬನೇ ಬಂದ್ರೆ ನಾವು ಸ್ವತಃ ನಾನೇ ಬಂದು ಬೋರ್ ಹೊಡೆದು ಕೊಡ್ತಿದ್ದಿಲ್ಲ ಅಂತಂದು ನನಗೆ ಖುಷಿ ಆಯ್ತು ರೀ. ಅಷ್ಟೇ ಅಂದ್ರೆ ಇಮ್ಮಿಡಿಯೇಟ್ ಅವ್ರು ಬಂದು ಮುಂದಿನ DC ಪಾಟೀಲ್ ಸಾಹೇಬರು ಬೋರ್ ಹೊಡೆದು ಕೊಟ್ಟವರು. BDO ಕಮಿಷನರ್ ಪೂಜಾರ್ ಸಾಹೇಬರು ಕಂಪೌಂಡ್ ಕಟ್ಟಿದ್ರಿ, ಮುನ್ಸಿಪಾಲ್ಟಿ ಕಮಿಷನರ್ ಸೋನ್ಯಗೌಡರು ಇದ್ರಿ, ಕರೆಂಟ್ ಕೊಟ್ಟರು ಸರ, ಉಳ್ಕಿದ್ದೆಲ್ಲ ಗಿಡ ಹಚ್ಚಿದ್ರಿ. ಇನ್ನೂ ಗಿಡ ಹಚ್ಬೇಕನ್ನ ನನಗೆ ಇದು ಆಯ್ತು. ಎಲ್ಲ ಇಲ್ಲಿ ಬಿಜಾಪುರ ಫಾರೆಸ್ಟ್ಗಳು ಎಲ್ಲ ತಿರುಗಾಡಿದ್ರಿ, ಎಲ್ಲಿ ಸಿಗಲಿಲ್ಲ ರೀ ಗಿಡ ರೀ. ಒಬ್ಬರು ದರ್ಗಾದ ಟಕ್ಕೆ ಅವರು ಬಬ್ಲೇಸ್ ಅಲ್ಲಿ ಸಿಗ್ತಾ ಹೋಗತ್ತಂದ್ರೆ ಅಲ್ಲಿ ಹೋಗಿ ತೊಗೊಂಡ್ಬಂದಿನಿ ರೀ, ಗಿಡ ಹಚ್ಚಿದ್ರಿ, ಬೆಳೆದವ್ರಿ ಸರ. ನನ್ನ ಮನ್ಸಿಗೆ ಖುಷಿ ಸಾಕಷ್ಟು, ನಾನಿನ್ನೂ ಹುಟ್ಟಿ ಬಂದು ಬೆಳೆದಂಗೆ ಆಯ್ತು ರೀ. ಮತ್ತು ಇಷ್ಟೆಲ್ಲ ಮಾಡ್ಕೋತ ಬಂದಿರಿ, ಇನ್ನೂ ಮತ್ತೊಂದ್ ಕಡೆ ಮಾಡ್ಬೇಕಂದ್ ನಂದು ಆಸೆ ಐತ್ರಿ. ಎಲ್ಲಾ ನಿಮ್ಮಂತರ್ದು ಸ್ವಲ್ಪ ಹೆಲ್ಪ್ ಆದ್ರೆ ನಮ್ಗೆ ಇನ್ನ ಖುಷಿ ಆಕ್ರಿ. ಇನ್ನ ಗಿಡ ಬೆಳೆಸ್ಬೇಕಂದ್ ನನ್ನ ಜೀವನ ಇರೋದ್ರೊಳಗೆ ನಂಗೆ ಬೆಳೆಸ್ಬೇಕು, ಗಿಡ ಒಟ್ಟು ಬೆಳೆಸ್ಬೇಕಂದ್ ನಂಗೆ ಆಸೆ ರೀ. ನಾವ್ ಮತ್ತೊಂದು ಯಾವ್ದು ಆಸೆ ಇಟ್ಟಿಲ್ರಿ, ನಾವ್ ಆಸೆ ಮಾಡಿಲ್ರಿ. ಆಸೆ ಮಾಡಿದ್ರೆ ನಾವ್ 4 ಮನೆ ಮುಂದೆ ಕೆಲಸ ಮಾಡಿದ್ರೆ ನಂಗೆ ಸಾಕಷ್ಟು ರೊಕ್ಕ ಬರ್ತಿತ್ರಿ. ಕಾರ್ ಗಾಡಿಯಾಗ ತಿರುಗಾಡಿ ಬಹುದಾಗಿತ್ತರಿ. ಅದು ನನ್ಗ ಇದೇ ನನ್ಗೆ ಮೇನ್. ಕಾರ್ ಗಾಡಿ ಪಂಚರ್ ಆಯ್ತ ಒತ್ಕೊಂಡು ಹೋಗ್ಬೇಕಾಕ್ರಿ. ಇದು ಪಂಚರ್ ಆಗಂಗ್ರಿ ಗಿಡ ರೀ ಬರೋರಿ. ಅದಕ್ಕೆ ಬಂದ್ರೆ ಎಷ್ಟೋ ಮಂದಿ ಯಾರೇ ಬರ್ತಾರೆ ಅನ್ನ ಕರಿದ್ಗಿತ್ತ ಅಲ್ಲೇ ಬಂದ್ಸಿ ನಿನ್ಗೆ ಏನ್ ಬೇಕು ಪತ್ ಕೇಳ್ತಾರೆ. ಕಾರ್ ಗಾಡಿ ಇದ್ರೆ ಏನ್ ದೊಡ್ಡ ಭಾರಿ ಅದ ಅಲ್ಲೇನು ಹೋಗತ್ತಾರೆ. ಇದು ಗಿಡ ಏನ್ ಬೆಳೆಸಿಕೊಳ್ರಿ ಸರ, ನಾ ಯಾವ ಕಾಲಕ್ಕೂ ಮರಿಲಾರಂತ ಗಿಡ ಅದಾರಿ. ಸಾರಾಟ್ಲೆ ಬರ್ತಾರ, ಸಾರಾಟ್ಲೆ ಮಂದಿ ಹೋಗ್ತಾರಿ. ನನ್ ಮಗು ಇತ್ತಂದ್ರೆ ನನ್ ಮಗಿಗೆ ಇಬ್ರು ಬಂದು ಮಾತಾಡ್ಸಿ ಹೋಗ್ತಾರೆ. ಗಿಡಕ್ಕೆ 1000 ಮಂದಿ ಬರ್ತಾರೆ. ಹೂ ಕೊಡ್ತಾರಿ, ಕಾಯಿ ಕೊಡ್ತಾರಿ, ಕಟ್ಟಿಗೆ ಕೊಡ್ತಾರಿ, ತಪ್ಪಲ ಕೊಡ್ತೈತ್ರಿ, ನೆರಳು ಕೊಡ್ತೈತ್ರಿ, ಪಕ್ಷಿಗೆ ಇನ್ನೂ ನೆರಳು. ಈಗ ನನ್ ಕಷ್ಟ ಆಯ್ತು ನಿಮ್ಮಂತ ಹೇಳ್ಕೊಳಕ್ ಬಂದೀನಿ ಸರ. ಪಕ್ಷಿಗೆ ಕಷ್ಟ ಆಯ್ತಂದ್ರೆ ಅದು ಯಾರಿಗೆ ಹೇಳ್ಬೇಕು? ಅದು ಯಾರಿಗೆ ಹೇಳ್ಬೇಕು? ಅದೇ ಗಿಡ ಬತ್ತಲ್ರಿ, ಅದು ನಾನು ಆವಾಜ್ ಕೇಳ್ತೀನಿ. ಗಿಡದಾಗ ನಾ ತಳ್ಕ ಕೂತಿರ್ತೀನಿ, ಅದ್ರ ಆವಾಜ್ ಕೇಳ್ತೀನಿ ರೀ. ಏನ್ಪ ನಾ ಗಿಡ ಬೆಳೆಸಿದ್ದಕ್ಕೆ ಇಂಥ ಪಕ್ಷಿ ಮುಖ ನೋಡಿದ್ನಲ್ರಿ. ನಾವೊಂದು ಪಕ್ಷಿ ಮುಖ ನೋಡ್ಬೇಕಾಯ್ತಂದ್ರೆ ಎಲ್ಲೆಲ್ಲೂ ತಿರುಗಾಡ್ಬೇಕಾಗಿತ್ತು. ನಾ ಕುತ್ತಲ್ಲೇ ನೋಡಿದ್ನಲ್ರಿ, ಅದು ಅದು ಖುಷಿ ಆಯ್ತಲ್ರಿ, ನಾನು ಖುಷಿ ಆದ್ರಿ. ಈಗ ತಾವು ಪಕ್ಷಿದ ನೆನಪು ಮಾಡಿದ್ರಿ, ಸಾಯಂಕಾಲ ಏನು ಪಕ್ಷಿಗಳು ಬರ್ತಾವ ನಿಮ್ಮಲ್ಲಿ? ಬರ್ತಾವ್ರಿ. ಅವುಗಳ ಕಲರ್ ಕೇಳೋದಕ್ಕೆ ಹೆಂಗಿರ್ತದಂತೆ ಆವಾಜ್ ಸೌಂಡ್? ಅವ್ರದ್ದು ಇನ್ನ ಕೇಳ್ಬೇಕು ನನ್ಗೆ. ಒಂದೊಂದು ಕೆಲಸ ಮಾಡುದು ಬಿಟ್ಟು ಅದು ಕೇಳ್ಬೇಕನ್ನಂಗ ನನ್ ಮನ್ಸಿನಾಗ ಪಕ್ಷಿದ್ರಿ. ಮನ್ಯಾಗ ಕೂತ್ರೆ ಕೇಳ್ತಿದ್ದಿಲ್ರಿ, ಮತ್ತ ಅಲ್ಲಿ ಗಿಡ ಹಚ್ಚಿನಿ ಪಕ್ಷಿ ಬತ್ತ. ಅದಕ್ಕೆ ಪಕ್ಷಿ ಏನತ್ತರಿ, ನೀ ಗಿಡ ಹಚ್ಚಿಪ್ಪ, ನಾ ಇಲ್ಲಿ ಬಂದು ಕೂತ್ಯ, ನಿಂದು ಒಂದು ಆಶ್ರಯ ಮಾಡಿಕೊಟ್ಟಿರಿ ನೀವು ನನಗೆ ಮಾಡಿಕೊಟ್ಟಿ ಅಂತ ನನ್ಗೆ ಅವರು ಮಾತಾಡಕ್ ಬರಲ್ಲ. ಅವ್ರು ಮೊದಲು ಆವಾಜಿಗೆ ಸೌಂಡಿಗೆ ನಾನು ಇನ್ನೊಂದು 4 ಗಿಡ ಬೆಳೆಸ್ಬೇಕು ಅಂದ್ ನಂಗೆ ಖುಷಿ ಆಯ್ತ್ರಿ. ರೂಪಾಯಿದಾಗ ಬಾಳೆ ರೀ ನಮ್ಮ ಹೆಣ್ಮಕ್ಳದು ಹೆಲ್ಪ್ ಸರ್. ಸಪೋರ್ಟ್ 400 ಮಂದಿ ಹೆಣ್ಮಕ್ಳು ನೋಡಿರಿ. ಈಗಿನ ಕಾಲದಾಗ ಸಂತಿ ತಂದು ಕೊಟ್ಟರು, ಲಗುಟ್ಟು ಅಡುಗೆ ಮಾಡಿ ಹಾಕಂಗಿಲ್ಲ ಸರ. ನನ್ನ ಅಂತಿದೆ ನನ್ಗೆ ಪುಣ್ಯ. ನನ್ನ ಹಿಡಿದ್ನು ನನ್ಗೆ ಜೀವನ ಒಂದು ಪೂರ್ತಿ 40 ವರ್ಷ ಆಯ್ತು ಲಗ್ನ ಆಗ್ರಿ. ಇನ್ನೂ ತನಕ ನಾ ದುಡ್ದು 10 ರೂಪಾಯಿ ನನ್ನ ಅಂತಿ ಕೊಟ್ಟಿಲ್ರಿ. ಏನು ಉದ್ಯೋಗ ಏನು ಮಾಡ್ತೀರಿ ನೀವು? ಉದ್ಯೋಗ ರೀ, ಮೊದಲು ಆರ್ಟಿಸ್ ಅಂತ ಟೆಲಿಫೋನ್ ಬತ್ತಿತ್ತು, ಕಿತ್ತದ್ರಿ. ಆಟೋ ಇನ್ಸ್ಪೆಕ್ಟರ್ ಅಂತ ನಮ್ಮ ಮಿಸಸ್ ಕೆಲ್ಸಕ್ಕೆ ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿ ಹೋದ್ರ ಸರ. ಈಗ ಮತ್ತೆ ಇನ್ನೇನ್ ಮಾಡೋದು ಅಂತೇಳಿ ಮನ್ಯಾಗ ರೊಟ್ಟಿ ಅದು ಮಾಡ್ತಾರೆ, ಯಾರು ಬಂದು ಹೋಯ್ತಾರೆ. ಅವ್ರದೇ ನಮ್ಮ ಪುಣ್ಯ ರೀ. ಅವರು ನಮ್ಮ ಮಿಸಸ್ ತಂಗಿ ಮಗ ಒಬ್ಬ ಅದಾನ ರೀ ಇಲ್ಲೇ ರೀ, ನಮ್ಮಂತೆ ಕೇಳಿ. ಅವನು ಜಾಬನ್ ಮಾಡಿವ್ರಿ, 21 ವರ್ಷದ ಅದಾನ ರೀ. ಈಗ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಮ್ಮ ಮಿಸಸ್ಗೆ ರೀ. ಅವ್ರು ಅವ್ರದ್ದಿಬ್ರು ತಂದು ದುಡ್ದು ನನ್ಗೆ ಹಾಕ್ತಾರೆ. ನನ್ನ ಖುಷಿನ ತಕ್ಕ ನನ್ನ ಮಿಸಸ್ ನನಗೆ ಬೆಳೆಸ್ಯಾರ ರೀ, ನನ್ನ ಮಕ್ಕಳ ತಕ್ಕ ಅಂತೇಳಿ ನಾವು ಗಿಡಗಳು ಬೆಳೆಸ್ತೀನಿ ರೀ. ಅವ್ರು ನನಗೇನು ಹೆಲ್ಪ್ ಮಾಡಲ್ಲ ರೀ, ನಮ್ಮ ಮಿಸಸ್ ನನಗೆ ಹೆಲ್ಪ್ ಮಾಡ್ಯಾರ. ನಾ ಗಿಡ ಹಚ್ಚಿ ಗಿಡ್ಕೊಂಡು ನಾ ಹೆಲ್ಪ್ ಮಾಡಿದ್ರು. ಬರೋಬ್ರಿ. ಈಗ ನಿಮಗೆ ನಿಯಮಿತ ಆದಾಯ ಅನ್ನುವಂಥದ್ದು ಏನಾದರೂ ಅದನ್ನ? ಆದಾಯ ಏನಿಲ್ಲರಿ ಸರ್. ಮತ್ತೆ ಹೆಂಗೆ ಜೀವನ ಹೆಂಗೆ ನಡೀತದ? ಜೀವನ ನಡೈತ್ರಿ ಸರ್, ನಡೈತಿ. ನಮ್ಗೆ ತಿಲ್ಲಕ್ಕೆ ಉಳ್ಳಾಗ ನಮ್ದು ಏನು ಕಂಬಿ ಇದ್ದಿಲ್ಲ ರೀ. ಅವ್ರು ದುಡಿತ ಅವ್ರು ಎಲ್ಲಿ ತನ ದುಡ್ಡು ತಂದು ಹಾಕ್ತಾರೆ ಅಲ್ಲಿ ತನಕ ನಾ ತಿಂತೀನಿ ರೀ. ಎಲ್ಲಿ ತನ ಸಿಗ್ತಿರ್ತೀರ ಅಲ್ಲಿ ತನ ನಾ ಮಾಡ್ತೀರಿ. ನಾವು ಯಾವುದು ಆಸೆ ನಿರಾಸೆ ಹಂಗೆ ಶ್ರೀಮತಿ ಅವರು ರೊಟ್ಟಿ ಕಾಯಕ ಮಾಡ್ತಾ ಇದ್ದಾರೆ, ಮಾಡ್ತಾರೆ ಸರ್. ಅದರಿಂದನೇ ನಿಮ್ಗೆ ಆದಾಯ ಬರುವಂತ ನಡ್ದಾರ ಸರ್. ಗುಡಿದದು ಯಾರೇ ಏನ್ರಿ ಬಂದ್ರ ತಂದ್ರ ನನ್ನ ಕೈಲಿ 2 ಸಾಧ್ಯ ಅಷ್ಟು ನಾನು ಕೆಲಸ ಮಾಡ್ಕೊತ ಹೊಂಟೀನಿ ಸರ್. ಅಕಸ್ಮಾತ್ ಒಳಗೆ ಯಾರೇ ಬಂದ್ರಂದ್ರ ಹಿಂಗೆ ಮಾಡ್ಲತ್ತೀನಿ, ನಿಮ್ಮ ಕಡೆ 2 ಸಾಧ್ಯ ಆಯ್ತು ಸ್ವಲ್ಪ ಹೆಲ್ಪ್ ಮಾಡತ್ತೀನಿ. ಅವ್ರು ಕೊಟ್ಟರು ನಮ್ಗೆ ಸಂತೋಷ ಅದ. ಕೂಡ್ಲಿಕ್ಕೆ ಮಂದಿ ಕೊಡ್ತಾರೆ ತಳ ನಾ ಮಾಡಿಲ್ರಿ. ಅವ್ರು ಬಂದ್ರಂದ್ರೆ ಅವ್ರು ಖುಷಿಯಿಂದ ಒಬ್ಬರು 100 ಕೊಡ್ತಾರೆ, 50 ಕೊಡ್ತಾರೆ. ಅವ್ರ ಕ್ಯಾ ಕೊಡತ್ತೆ ಹೇಳ್ತೀರಿ, ಕೊಡ್ತಾರೆ. ಕೆಲಸ ಮಾಡ್ದಂಗೆ ಖುಷಿ ಆದಂದ್ರೆ ರೊಕ್ಕ ಕೊಟ್ಟವ್ರು ಖುಷಿಯ, ನಾನು ಮಾಡಿಸಿದ ಖುಷಿಯ, ಭೂಮಿನೂ ಖುಷಿ ರೀ. ಅಂಥ ಭೂಮಿ ನಾ ಮಾಡಿ ಸಿಗ್ಬೇಕಾಯ್ತಾನೆ ಸರ. ನಮ್ಮ ತಾಯಿ ತಂದು ಏನು ಪುಣ್ಯ ಮಾಡ್ಯಾರೋ ಗೊತ್ತಿಲ್ಲ. ಅದು ನನಗೆ ಸ್ಥಾನ ಸಿಗ್ಬೇಕಾದ್ರೆ ತಪ್ಪು ಸಿಕ್ಕರ್ ಸರ್ ನೋಡ್ರಿ, ತಪ್ಪು ನಾವು ಮಾಡಿರಿ. ನಮ್ಮಂಥ ಜನ 4 ಮಂದಿ ಇರಲಿ, ಇಂಥ ಜನ ಮಾಡ್ಕೊಂತ ಎಷ್ಟು ಜನ ಬೆಳೆಸ್ತಾರ, ಅದು ನಮ್ಮ ಮನಸ್ಸಿಗೆ ನಮಗೂ ಖುಷಿ ಆಕರಿ. ಇನ್ನೇನು ಇಷ್ಟು ಜನ ನಾ ಬೆಳೆಸಿನ ಸರ, ಮಕ್ಕಳ ತಿಳಿ ಮಕ್ಕಳಿಗೆ ಉಳ್ಸ್ಕೊಂಡು ಹೋಗೋರು ಬೇಕಲ್ಲ ಸರ್. ಅದು ಮೇನ ಸರ್, ನಾ ಬೆಳೆಸಿದೆ ಬಿಟ್ಟಾದ ಅದಕ್ಕೆ ನನ್ಗೇನೇ ಆಗ್ಲಿರಿ, ಅವಕ್ಕ ವಾರಸ್ತಾರ ಒಬ್ರು. ಈಗ 20 ವರ್ಷ ಅಂತಂದ್ರ ಬಹಳಷ್ಟು ದೊಡ್ಡ ಆಗಿರ್ಬೇಕು ಗಿಡಗಳು. ಅವು ತಮ್ಮಷ್ಟು ನಾವು ಬೆಳೆಯುವಂತಹ ಒಂದು ಸಂದರ್ಭ ಈಗದ. ಆದ್ರ ಅವಕ್ಕೂ ಕೂಡ ಪ್ರೊಟೆಕ್ಷನ್ ಒಂದು ಸಂರಕ್ಷಣೆ ಬೇಕಾಗ್ತದ. ಅದಕ್ಕೆ ಒಬ್ರು ಇದು ಉಳಿಸ್ಕೊಂಡು ಹೋದ್ರೆ ನನ್ಗೆ ಬಹಳ ಸಂತೋಷ ರೀ. ಅವು ಉಳಿದ್ರೆ ನಾವು ಉಳ್ದಂಗ್ರಿ, ಅವು ಆದ್ರೆ ನಾನು ಹೋದ್ರೆ ನಮ್ದು ನಮ್ಮ ಮಾಡಿದ್ದು. ಈಗ ನಿಮ್ಮ ಕೆಲಸವನ್ನ ಎಲ್ಲರೂ ನೋಡಿದ್ದಾರೆ, ಸುತ್ತಮುತ್ತಲಿದ್ದವರು ನೋಡಿದ್ದಾರೆ, ಆಮೇಲೆ ಈ ನಗರದ ಜನ ಕೂಡ ನೋಡಿದ್ದಾರೆ, ಮತ್ತೆ ಅಧಿಕಾರಿಗಳು ಕೂಡ ನೋಡಿದ್ದಾರೆ. ಇಂಥ ಒಂದು ಕೆಲಸವನ್ನ ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ಅಥವಾ ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದು ಕೆಲಸ ಉಳಿದವ್ರ ಮೇಲೆ ಕೂಡ ಇರ್ತದ. ಬಂದವರು ಈ ಒಂದು ವಿಚಾರವನ್ನ ತಮ್ಮ ಜೊತೆಗೆ ಚರ್ಚೆ ಮಾಡ್ತಿರ್ತಾರ? ಹೆಂಗ ಮಾಡ್ತಿರ್ತಾರೆ? ರಾಷ್ಟ್ರಪತಿನೆ ನನಗೆ ಬೇಕಾಗಿತ್ತು ನಾ ಮಾಡೀನಿ ಸರ್ ನನ್ನಂಗೆ ಅವ್ರದಿರ ನಿಮ್ಮಂಗ ನನಗಿರ ನಿಮ್ಮ ಕೆಲಸ ನನಗೆ ಬರಂಗಿಲ್ಲ ನನ್ನ ಕೆಲಸ ನಿಮಗೆ ಬರಂಗಿಲ್ಲ ನನ್ನ ಮನ್ಸಿಗೆ ಖುಷಿ ಅನ್ಸದ್ರಿ ಜನ ಬರ್ತಾರೆ ಹೋಗ್ತಾರೆ ಈಗ ಮೊದಲು ನೀವು ಶುರು ಮಾಡಿದ್ರಿ ಒಂದೇ ಗಿಡ ಹಚ್ಚಿದ್ರಿ ಅದರ ನಂತರ ಎರಡನೇ ಗಿಡ ಹಚ್ಚಿದ್ರಿ ಆ ಸಂದರ್ಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಆ ಗಿಡಗಳನ್ನ ಹಚ್ಚುವುದು ಆಮೇಲೆ ಅವುಗಳನ್ನ ತರುವುದು ಅವುಗಳಿಗೆ ಖರ್ಚು ಮಾಡುದು ನೀರು ಕೊಡುದು ಮತ್ತೆ ಗೊಬ್ಬರ ಕೊಡುದು ಇಷ್ಟೆಲ್ಲಾ ಕೆಲಸಗಳನ್ನ ಹೆಂಗ ತೋರಿಸ್ಕೊಂಡು ಹೋಗ್ತಾ ಇದ್ರಿ ಹೆಂಗ್ ಮಾಡ್ತಾ ಇದ್ರಿ ಗಿಡಗಳು ಹಚ್ಚಿದ್ರೆ ಸರ್ ನೀರು ಬೋರ್ ಗೀರ್ ಏನು ಇದ್ದಿದ್ದಿಲ್ಲ ಫಸ್ಟ್ ನಾ ಗಿಡ ಹಚ್ಚಿದೆ ಅದ್ ಗಿಡ ಏನತ್ತ ನನಗ್ರಿ ನಿನ್ ಕೇಳಿ ನನ್ನ ನೋಡ್ಕೊಂಡು ಹೋಗುದು ಕೆಪಾಸಿಟಿ ಇದ್ರ ನೀ ನಮ್ಗೆ ಹಚ್ಚು ಇಲ್ಲಾಂತಂದ್ರೆ ಹಚ್ಚಬೇಡ ಅಂದ್ರಿ ಯಾವಾಗ ಇದು ಹಿಂಗಾರಲ್ಲ ನನ್ ಏನೇ ಕಷ್ಟ ಬರಲಿ ನೀನ್ ಬೆಳೆಸಿ ತೋರಿಸ್ತೀನಿ ಅದನ್ನ ನನ್ ತಕ್ಕ ಒಂದ್ ಸ್ವಲ್ಪ ಮನ್ಸಿನಾಗ ಇದು ಬತ್ತರಿ ಮನೆಗೆ ಗಾರ್ಡನ್ ಕರಿ ಒಂದ 100 ಫೂಟ ಆತವ್ರಿ ಸರ ಒಂದ್ ದಿವಸ ಗಿಡ ಹಚ್ಚಿದ್ಯ ಮತ್ತ ನೀರ್ ಬೇಕಲ್ರಿ ನಾವ್ ಹೊತ್ತೊಂಡು ಬಂದ್ ತಂದ್ ಹಾಕ್ಲಾಕತ್ತಾರ ನೀರ್ ಎಲ್ಲಿಂದ ತರ್ತಿದ್ರಿ ನಮ್ಮ ಮನೆಯಿಂದ ತಂದ್ ಗಿಡಕ್ಕೆ ನೀರ್ ಮನೆಯಿಂದ ತರ್ತಿದ್ರಿ ಹೊತ್ತೊಂಡು ತೊಂಬರ್ಲಾಕ ಮನೆಗೆ ನೀರ್ ಎಲ್ಲಿಂದ ತರ್ತಿದ್ರಿ ಮನೆಗೆ ನಳದ್ರಿ ನಳ ಇತ್ತು ಮನೆ ನಳ ಐತೆ ಸರ ಬರ್ತೈತ್ರಿ ಮತ್ ಗಿಡ ಹಚ್ಚಬೇಕ ನೀರ್ ಬೇಕಲ್ರಿ ಹೌದು ಈಗ ಮಂದಿ ಗಿಡ ಹಚ್ಚದ ಮನ್ಯಾಗ ಹೋಗಿ ಕೂತಾತಾರಿ ಮತ್ ಗಿಡನು ಹಂಗೆ ಅನ್ನೋದಲ್ರಿ ಅದು ನಾವು ನಿಮ್ಗೆ ಅನ್ನೋಣ ಮತ್ ಅದನ್ನು ಹಂಗೆ ಅನ್ನೋದ್ರೆ ನಾವು ತೊಗೊಂಡ್ ಬಂದ್ ನೀರ್ ತಂದ್ ಹಾಕ್ಲಾಕತ್ತೀನ್ರಿ ನೀರ್ ತರೋ ಟೈಮ್ದಾಗ ರೀ ಒಂದ್ ಸ್ವಲ್ಪ ಎಡಿ ಬಿದ್ದೀನ್ರಿ ಬೀಳಣ್ಣ ನಮ್ಮ ವಿಶ್ವಾಸ ಏನಂದ್ರು ನೀವು ಸುಮ್ಮನೆ ಹಚ್ಚಿರಲ್ಲ ಹಂಗಾತಿ ಅಂತ ಓದಾಡ್ಕೋತ ಏನ್ ನನ್ಗೆ ಏನಾಕೋ ನಾವು ಹತ್ತೊಂಬತ್ತು ಅಂದ್ರೆ ಇದು ಮಾಡಿ ನಮ್ಮ ಹೆಣ್ಮಕ್ಳು ತಂದು ಹಾಕ್ಲಾಕ್ ಚಾಲು ಮಾಡ್ಬಿಟ್ರು ನೀರ್ ತೊಂಬಂದು ಹಾಕ್ಲಾಕತ್ರಿ ನಾನು ಹಾಕ್ಲಾಕತ್ತೀರಿ ಡಿ ಸಿ ಸಾಹೇಬ್ರ ಅಂತ ಹೋದ್ರಿ ಸರ್ ಭೇಟಿ ಆದ್ರಿ ಅವ್ರು ಬರೋದ್ರಾಗೆ ನಾವು ಒಂದ್ ಸ್ವಲ್ಪ ಪಟ್ನಿ ನನ್ಗೆ ಅಂದ್ರೆ ಮುಂದೆ ಹೋಗ್ಬಿಟ್ಟೆ ಯಾವ ಬರ್ತೀರಿ ಸರ್ ಅತ್ತ ನಿನ್ ಹೇಳಿ ಬರ್ಬೇಕನ್ನ ಬರ್ತೀವ ಅಂತಂದ್ರೆ ಆಯ್ತು ಸರ್ ದೇವನ್ ಸಾರಿ ಅಂತಂದ್ ಬಂದ್ವಿ ಅಕಸ್ಮಾತ್ ನಾವು ನೀರ್ ನಮ್ಮ ಹೆಣ್ಮಕ್ಳು ನಾವು ತೊಗೊಂಡ್ ಬರ್ಲಾಕತ್ತಿದ್ರಿ ನನ್ ಬಿದ್ದು ಬಿಟ್ಟಿವ್ರಿ ಸ್ವತಃ ಡಿ ಸಿ ಸಾಹೇಬ್ರು ಪಾಟೀಲ್ ಸಾಹೇಬ್ರು ಯಾರು ಬಾಳ ಹೇಳ್ಕೊಬಾರ್ಸ್ತಾರ ಕಾರ್ ಗಾಡಿ ತರಿಸಿ ಸ್ವತಃ ಅವ್ರು ಬಂದ್ ನನ್ಗೆ ಎಬ್ಸಿದ್ರು ಸರ್ ಡಿ ಸಿ ಸಾಹೇಬ್ರು ನನ್ ಮಿಸೇಸ ಎಲ್ಲಾ ಮರಿಬೋದ್ರಿ ಅವ್ರಿಗೆ ನಾ ಮರಿಲಾರ್ದಂತದ್ದು ಬಂದ್ ಎಬ್ಸಿದ್ರಲ್ರಿ ನಂಗೆ ಖುಷಿ ಆಯ್ತ್ರಿ ಅವಾಗ ಅವ್ರು ಬಂದ್ ಎಬ್ಸ್ಯಾರಪ್ಪ ತಂದ ಬಳಕ ನಂಗೆ ಬೋರ್ ಹೊಡ್ಸಿ ಕೊಟ್ಟಾರಪ್ಪ ತಂದ ಬಳಕ ಅವ್ರ ಹೆಸರು ಉಳಿಸ್ಬೇಕು ನಾರಿ ಬೋರ್ ಹೊಡ್ಸಿ ಕೊಟ್ಟರಲ್ರಿ ನಾ ಗಿಡ ಬೆಳೆಸೋದು ದೊಡ್ಡ ಮಾತಲ್ರಿ ಬೋರ್ ಹೊಡೆದವಲ್ರಿ ನಾ ಬೋರ್ ಹೊಡ್ಸ್ಕೊಟ್ಟಿಯಪ್ಪ ನೀ ಎಲ್ಲಿ ಗಿಡ ಬೆಳೆಸಿ ಅಂತಂದ್ರೆ ನನಗೆ ಮಾತಾಡೋಕೆ ಉತ್ತರ ಸಿಗಂದ್ರೆ ಅವ್ರು ಏನು ಮಾಡಲ್ರಿ ಅದ್ರ ತಕ್ಕ ನಾ ಮಾಡಿ ತೋರಿಸ್ಬೇಕು ಅಂದ್ರೆ ಒಂದು ಹಟ್ಟಿ ಬತ್ತರಿ ಗಿಡ ಹಚ್ಚಿರಿ ಎಲ್ಲ ಜನ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಖುಷಿಯಾಗ್ಯಾರಿ ಅದು ಅರ್ಥ ಮಾಡ್ಕೊಂಡ್ರೆ ಮಂದಿರಿ ಯಾವಾಗ ಟಿ ವಿ ಪೇಪರ ನಿಮ್ದೆಲ್ಲ ಬರ್ತಲ್ರಿ ಜನ ಖುಷಿ ಆತ್ರಿ ಹಿಂಗ ಯಾಕೆ ನಾವ್ ಹಿಂಗ ಅಂದಿವಿ ಸಾರಿ ಪಾತಾತಾರ ತಪ್ಪ ಪಾತಾತಾರ ತುಗಾ ಪಾತಾತಾರ ಕರ್ಕರ ಜನರಿಗೆ ನಿಮ್ ಕಳಕಳಿ ಅರ್ಥ ಆಯ್ತು ಅರ್ಥ ಆಗ್ಯಾರ ಸರ್ ಯಾವಾಗ ಅರ್ಥ ಆಯ್ತು ಎಷ್ಟು ವರ್ಷ ಒಂದ್ 7-8 ವರ್ಷ ಹಿಂದ ಅರ್ಥ ಆಗ್ಯದ್ರಿ ಈಗ ಅಷ್ಟಪತಿ ನಾವ್ರು ನಮ್ಮಷ್ಟು ನಾವೇ ಮಾಡ್ಕೋತ ಎಲ್ಲಿಂದ ಗಿಡಗಳನ್ನ ಎಲ್ಲಿಂದ ತರ್ತಾ ಇದ್ರಿ ನೀವು ಸಿಂಧಿನ ಬಬ್ಬಸರ್ ತಗೊಂಡ್ಬಂದಿರ್ ಸರ್ ನರ್ಸರಿಯಿಂದ ತರ್ತಾ ಇದ್ರಿ ಅರಣ್ಯ ನರ್ಸರಿಯಿಂದ ಕೊಂಡು ತಗೊಂಡ್ಬಂದಿರ್ ಸರ್ ಅಲ್ಲಿ ಕೊಂಡೆ ತಗೊಂಡ್ಬರ್ತಾರೆ ರೊಕ್ಕ ಕೊಟ್ಟು ತಗೊಂಡ್ಬಂದಿರ್ ಸರ್ ಎಷ್ಟು ಒಂದು ಗಿಡಕ್ಕೆ ಎಷ್ಟೆಷ್ಟು ಒಂದೊಂದು ಗಿಡಕ್ಕೆ 25 ರೂಪಾಯಿ ರೀ ಒಂದೊಂದು ಗಿಡಕ್ಕೆ 50 ರೂಪಾಯಿ ರೀ ಒಂದೊಂದು ಗಿಡಕ್ಕೆ 100 ರೂಪಾಯಿ ತಗೊಂಡ್ರಿ ನಮ್ಗೇನ್ ತಗೊಂಡಿದ್ದು ನಾವು ರೊಕ್ಕ ತಗೊಂಡು ಕೊಟ್ಟಾರ್ತ ನಾವ್ ಅನ್ಕೋಬಾರ್ದ್ರಿ ಅದು ಕೊಟ್ಟಿದ್ದು ಕರೆನ ತಗೊಂಡ್ ಕರೆ ಇದ್ದಿದ್ದ ಹೇಳ್ಬೇಕಲ್ರಿ ಕೊಟ್ಟಿ ತಗೊಂಬಂದಿವಿ ಹಚ್ಚಿದ್ರಿ ಗಿಡ ಎಲ್ಲ ಬೆಳೆದವ್ರಿ ಚೆನ್ನಾಗಿದ್ರಿ ಈಗ ಒಂದ್ 2-3-4 ವರ್ಷದಿಂದ್ರಿ ಗಾಳಿ ಬಾಳ್ ಬಿಟ್ಟಿತ್ತು ನೋಡ್ರಿ ಸರ್ ಗಿಡಗಳು ಬಾಳ್ ಬಿದ್ದೂರಿ ಗಿಡಗಳು ಬಾಳ್ ಬಿದ್ದೂರಿ ಕನಿಷ್ಠ ಒಂದು ಇಷ್ಟು ದೊಡ್ಡದಾರ ಗಿಡಗಳು ಎಲ್ಲ ಬಿದ್ದೂರಿ ಗಾಳಿಗೆ ಪರಿಸರ ಮಾಲಿನಿ ಆಫೀಸ್ ಸಾಹೇಬ್ರು ರಮೇಶ್ ಸಾಹೇಬ್ರು ಇದ್ದರೆ ಅವ್ರು ನಮ್ಮ ಹೆಸರು ಹೇಳ್ಬೇಡ ತಂದರು ನಾವು ಕಟ್ಟಿವಿ ಅಂತೇಳಿ ಅದ್ರ ನನ್ನ ಆತ್ಮ ತಡ್ಕೊಳ್ಳಾಕಂಗ್ ರಮೇಶ್ ಸಾಹೇಬ್ರು ಇರ್ತಾರೆ ಪರಿಸರ ಮಾಲಿನಿ ಆಫೀಸ್ ಆಗಿ ಸಾಹೇಬ್ರು ಇದ್ರಿ ಅವ್ರು ಕಂಪೌಂಡ್ ಕಟ್ಟಿಸಿಕೊಟ್ಟು ನನಗೆ ಏನು ಅನಿಸಿಲ್ರಿ ನನಗೆ ಅದು ಕಂಪೌಂಡ್ ಕಟ್ಕೊಳ್ಳಿಲ್ಲ ಅವರು ನನ್ನ ಮನ್ಸಿಗೆ ಅದು ಒಂದು ನೋವು ಆಯ್ತು ಅದು ಯಾವಾಗ ಆಗಿದ್ದು ಎಷ್ಟು ವರ್ಷದ ನಂತರ ನೀವು ಬೆಳಸಾಕ ಶುರು ಮಾಡಿ ಎಷ್ಟು ವರ್ಷದ ನಂತರ ಆಗಿದ್ದು ಬಿದ್ದು 2-3-4 ವರ್ಷ ಆಯ್ತು ಅದು ಗಿಡ ಎಷ್ಟು ದೊಡ್ಡದಾರ ದೊಡ್ಡ ಇದ್ದು ಗಿಡಗಳು ದೊಡ್ಡದು ಇನ್ನಾದ್ರೂ ಅದಾರು ಬಡ್ಡಿ ಅಲ್ಲಿ ಯಾರು ನಿಮ್ಮಂತವ್ರು ಬಂದ್ರೆ ತೋರ್ಸ್ಲಾಕ ಇಟ್ಟಿದ್ದೆ ವಿಜಯವಾಣಿ ಅವರು ಪಬ್ಲಿಕ್ ಟಿವಿ ಟಿವಿ ನಾನು ಎಲ್ಲರೂ ಬಂದ್ರು ಎಲ್ಲ ತೋರಿಸ್ರು ಎಲ್ಲ ಮಾಡಿದ್ರು ಯಾರು ಏನು ಕೇರ್ ಮಾಡಲಿಲ್ಲ ನಾನು ಹೋಲ್ ಬಿಡೋ ಏನಂತ ಅರ್ಥ ಸುಮ್ಮನೆ ಅಲ್ಲ ಮರ್ಯಾದೆ ಸಿಗ್ಬೇಕ್ರಿ ಸಿಗಂಗಿಲ್ಲ ಅಂದ ಬಳಕೆ ಯಾಕೆ ದೇವ್ರ ಏನು ಅದನ್ನ ಅಂತೇಳಿ ಬಿಟ್ಟಿವ್ರಿ ಒಯ್ದರು ನಾವೇನು ಕೇರ್ ಮಾಡೋದು ಆ ರಮೇಶ್ ಸಾಹೇಬ್ರು ಬೆಂಗ್ಳೂರ್ ಕದಾರ ಸರ ಅವ್ರ ಮಕ್ಕಳಕ್ಕಿಂತ ನನ್ಗೆ ಹೆಚ್ಚು ಕಾಳಜಿ ಮಾಡ್ಯಾರ ಸರ ಒಬ್ರು ಮಾಡ್ಯಾರಂದ್ರ ಮಾಡ್ದವ್ರು ಹೆಲ್ಪ್ ಮಾಡ್ದವ್ರು ಹೆಲ್ಪ್ ಮಾಡ್ಯಾರ ನೆನೆಸ್ಕೋಬೇಕಾಗತ್ತೆ ಈಗ ನಾ ಬೆಳಕಿಗೆ ಇಲ್ಲಿ ಬರ್ಬೇಕಾಯ್ತಂದ್ರೆ ಈ ಸ್ಥಾನಕ್ಕೆ ನಾ ಬರ್ಬೇಕಾಯ್ತಂದ್ರೆ ನನ್ಗೆ ಗಿಡದ ಕಾರಣ ಸರ್ ಯಾವ ಜನರದ್ದು ನನ್ಗೆ ಇಲ್ರಿ ಯಾವ್ಯಾವ ಗಿಡಗಳನ್ನ ನೀವು ಅಲ್ಲಿ ಹಚ್ಚಿರಿ ಇಲ್ಲಿ ತನಕ ನಿಮ್ಮ ಅರಣ್ಯದೊಳಗೆ ಎಷ್ಟು ಯಾವ ಗಿಡಗಳದಾವ ತೆಂಗಿನ ಮರ ಒಂದ್ 200 ತೆಂಗಿನ ಮರ ಅದಾರ ಸರ ಆಲದ ಮರ ರೀ ಹಳ್ಳಿ ಗಿಡ ರೀ ಮಾಯಿನ ಗಿಡ ರೀ ಹುಂಚಿ ಗಿಡ ಅದಾರಿ ಆಲದ ಮರ ರೀ ಅಶೋಕ ಗಿಡ ರೀ ಹಲಸಿನ ಹಣ್ಣಿನ ಮರ ರೀ, ಯಾವ್ಯಾವ ನಾನಾ ತರ ಬಾಳ ಪತ್ರಿಗಳ ರೀ, ನಾನಾ ತರ ಅದಾವ ರೀ. ಅಲ್ಲೇ ಇರ್ತೀನಿ, ಅಲ್ಲೇ ಮಾಡ್ತೀನಿ ಗಿಡಗಳು. ನನಗೆ ಅವೆಲ್ಲ ಯಾವ ಕೆಲವೊಂದು ಗೊತ್ತೂ ಇಲ್ಲ ನಿಮಗೆ ಗಿಡಗಳು? ಇಲ್ಲ ಗೊತ್ತಿಲ್ರಿ. ಸುಮ್ ಹಚ್ಚು ಹಚ್ಚುದು, ಬೆಳೆಸೋಣ ಬೆಳೆಸುದು, ಅದು ಒಂದ್ ಲೈನ್ ಪ್ರಕಾರ ಹಚ್ಚಬೇಕಾಗಿತ್ತರಿ. ಜನ ಅವಾಗ ಯಾರು ಹೆಲ್ಪ್ ಮಾಡ್ಲಿಲ್ರಿ, ಹಿಂಗ ಹಚ್ಚಬೇಕು ಹಿಂಗ ಹಚ್ಚಿ ಯಾರು ಏನ್ ಮಾಡ್ಲಿಲ್ರಿ. ಎಲ್ಲ ಹಚ್ಚಿಬಿಟ್ಟಿವ್ರಿ, ಯಾರೊಬ್ಬರು ಬರ್ತಾರ ಅಲ್ಲಕ್ ಹಚ್ಚಿ ಇಲ್ಲಕ್ ಹಚ್ಚಿ ಹತ್ತಾರೆ. ನಂಗೆ ಮನ್ಸಿಗೆ ಹಚ್ಚಂಗ ಅನ್ಸೋದು ಹಚ್ಚಿರಿ, ನಿಮ್ಗೆ ಹಂಗ ಬೇಕಂಗ ನೀವು ಮಾಡಿ. ಗಿಡಗಳನ್ನ ಬೆಳೆಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅಂದ್ರೆ ನಾ ಬಾಳ ಹೇಳ್ಕೊ ಬಳಸ್ತಾರ, ಇದು ಬಿಜಾಪುರದಾಗೆ ಅಂತದ್ದು ಯಾರು ಮಾಡಿಲ್ಲ. ನಾ ಏನೋ ತಪ್ಪು ಸಿಕ್ಕದೆ ತಪ್ಪು ನಾ ಮಾಡಿನಿ, ನನಗದು ಜಾಗ ಸಿಕ್ಕಿದ್ ನಾ ಮಾಡಿದ್ದೆ. ಅದೇ ನನಗೆ ಸಿಕ್ಕಿದ್ದೆ, ಅದು ದೊಡ್ಡ ಪುಣ್ಯ ರೀ. ಡಿ ಸಿ ಆರ್ ಬೋರ್ ಹೊಡೆದು ಕೊಟ್ಟಿಲ್ಲ ಅಂದ್ರೆ ಈಗ ನೀರಿಂದು ವ್ಯವಸ್ಥಾನು ಡಿ ಸಿ ಆರ್ ಮಾಡ್ಕೊಟ್ಟಿರ್ತಾರೆ. ಅವ್ರ ತಕ್ಕ ನಾ ಮಾಡಿನಿ ಸರ್, ಅವ್ರ ಖುಷಿ ಆಗಂತ ಕೆಲಸ ನಾ ಮಾಡಿನಿ ಸರ್. ಡಿ ಸಿ ಅವ್ರು ಬಂದ ನಾಲ್ಕು ದಿವಸ ಇಲ್ಲಿ ನಮ್ ಕಂಡಿರ ಸರ್, ಅವೆಲ್ಲ ನಾವು ಸಕ್ಕಟ್ ಅರ್ಜಿ ಕೊಟ್ಟಿದ್ದೀವಿ ರೀ. ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ, ನೀವು ನಿಮ್ಮ ಮನೆಯವರು ಕೂಡಿ ಗಿಡ ಹಚ್ಚುವಂತ ಒಂದು ಕೆಲಸ, ಅವುಗಳನ್ನ ಸಂಭಾಳಿಸುವಂತ ಒಂದು ಕೆಲಸ ಏನು ಮಾಡ್ತಾ ಇದ್ರಿ, ಇದನ್ನ ನೋಡಿ ನಿಮ್ಮ ಸ್ನೇಹಿತರು ನಿಮ್ ಸುತ್ತಮುತ್ತ ಇದ್ದವರು ಅವರು ಬಂದು ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಕೆಲಸ ಮಾಡಿರ್ಬೇಕಲ್ಲ ನಿಮ್ ಜೊತೆಗೆ? ಕೆಲವೊಂದ್ ಮಂದಿ ಬಂದಾರ ಸರ, ಅವ್ರದೊಂದು ಕೆಲಸ ಬೇರೆ ಇರ್ತೈತ್ರಿ. ಸುಮ್ಮ ಬರ್ದಿರ್ತಾರ, ನಾವ್ ಬೇಡಲ್ಲ, ನಮ್ದೇನ್ ಸ್ವಂತ ಜಾಸ್ತಿ ಅಲ್ದ್ರಿ, ಬರ್ತಾರ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಯಾರಿ, ಅವ್ರ ಹೆಲ್ಪ್ ತಗೊಂಡಿವ್ರಿ, ಮಾಡ್ಯಾರಿ, ಮಾಡ್ಕೊತ ಹೊಂಟಿವ್ರಿ. ಈಗ ನಾವು ಗಾರ್ಡನ್ ರೀ 20 ವರ್ಷ ಆಗ ಸರ, 20 ವರ್ಷ ಇವತ್ತು ಇಲ್ಲಿ ನಾ ಹೊರಗೆ ಇಲ್ಲಿ ಬಂದೀನಿ ಸರ್. ನಾ ಅಲ್ಲಿ ಮುಂಜಾನೆ ಬರೋಬ್ಬರಿ ಆರಕ್ಕೆ ನಾವು ಅವಳ ಗಾರ್ಡನ್ ಹೋದ್ನಿ ಅಂದ್ರೆ 6:30 ತನಕ ಎಲ್ಲಿ ಹೊರಗೆ ಹೋಗಂಗಿಲ್ಲ. ಮುಂಜಾನೆ 6 ಸಂಜೆ ನಮ್ಮ ಮನ್ಯಾಗ ಏನೇ ಆದ್ರೂ ಹೋಗಿಲ್ರಿ, ಯಾರೇ ಕಾರ್ಯ ಇದ್ರು ಹೋಗಿಲ್ರಿ. ಅವ್ರು ಬೈತಾರ, ಕಾರ್ಯ ಬಂದಿಲ್ಲ ಅಂತ. ಅವನಪ್ಪ ನೀನು ಎರಡು ಅದಾವ ಮಕ್ಕಳು, ನೀವಿಬ್ರು ಗಂಡ ಅಂತ ಇಬ್ರು ಸಂಭಾಸ್ತೀರಿ, ನನ್ನ ಬಾಳ ಅದಾವು ಸಂಭಾಸ್ತು ನಮ್ಗೆ. ನಾ ಅಲ್ಲಿದ್ರೆ ಅವು ಗಿಡಗಳು ಸಂಕ್ತಾವ್, ನನ್ಗೆ ಅದು ಬಿಟ್ಟು ಬರಾಕ ಮನ್ಸಿಲ್ಲಪ್ಪ. ಆದ್ರೆ ನಮ್ಮ ವಿಶೇಷನ್ ಕಳಿಸ್ತೀನಿ. ಅಂದ್ರೆ ಯಾವ ಕಾರ್ಯಕ್ಕೂ ನೀವು ಹೋಗಿಲ್ಲ ಇಲ್ಲಿ ತನಕ ಸಂಬಂಧಿಕರ? ನಮ್ಮ ವಿಶೇಷ ಸರ್ ಕಳಿಸ್ತೀನಿ ಸರ್. ನಾ ಹೋಗಂಗ್ರಿ, ಮತ್ತೆ ಅದು ನಾನೇ ಹೋಗ್ಬೇಕು ನಂಗೆ ಬತ್ತಂದ್ರೆ ನಮ್ಮ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಕುಂಡ್ರಿಸ್ತೀನಿ, ನಾ ಹೋಗ್ತೀನಿ. ಹಂಗೇನು ಅಷ್ಟು ಮಂದಿ ಜೋಡಿ ಅಸಂಗ ಹಂಗೇನಿಲ್ರಿ. ಎಲ್ಲ ಕಡೆ ಆ ಕಡೆನೂ ಕರೆ ಆಗಿದ್ರಿ, ಈ ಕಡೆನೂ ಕರೆಯಾಗಿ ಮಾಡ್ಕೊತ ಹೊಂಟಿರಿ. ಇನ್ನೂ ನನಗೆ ಗಿಡ ಬೆಳೆಸ್ಬೇಕು ನನ್ಗೆ ನನ್ನ ಮನಸ್ಸಿನಾಗ. ನಿಮ್ಗೆ ಅಲ್ಲಿ ಎಲ್ಲಿ ಬೆಳೆಸ್ಬೇಕಂತದ? ಈಗ ಎಲ್ಲಿ ಜಾಗ ಸಿಕ್ಕರೆ ಯಾವ ಕುಲ್ಲ ಜಾಗ ನಮ್ಗೆ ಇಲ್ಲೇ ಅಲ್ಲೇ ಏನಿಲ್ರಿ. ನಮ್ದು ಅಲ್ಪ ಮನುಷ್ಯ ಏನೇ ಅವ್ರು ಬಂದು ಕರ್ಕೊಂಡು ಹೋಗಿ ಮಾಡೋದಂದ್ರೆ ಮಾಡ್ಬೇಕು ಮನ್ಸದ ರೀ. ಒಬ್ಬೊಬ್ರು ಏನಾದ್ರು ಅವ್ರದ್ದು ಒಂದು ಚಿಂತೆ ಬೇರೆ ಇರ್ತಾರೆ, ನನಗೆ ಗಿಡ ಬೆಳೆಸ್ಬೇಕು ನಂಗೆ ಚಿಂತೆ ರೀ, ಅವ್ರಿಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಅವ್ರು ಚಿಂತೆ ಇರ್ತಾರೆ. ಎಲ್ಲರೂ ಹಂಗೆ ಇರಂಗಿಲ್ಲ ರೀ. ಒಬ್ರು ನೋಡಪ್ಪ ಕರ್ಕೊಂಡು ಹೋಗ್ತಾರೆ, ಹಸ್ತಾ ಇರ್ತಾರೆ, ಬೆಳೆದಾವಪ್ಪ ಖುಷಿ, ಗಿಡ ಚಲೋ ಆಗಿರ್ ನೋಡಪ್ಪ ಆತಾರ, ಆಸರ ನಿಮ್ಮ ಆಶೀರ್ವಾದ ಆತತ್ತೀರಿ. ಅವ್ರು ಖುಷಿಯ, ನಾವು ಖುಷಿಯ, ಗಿಡನ ಖುಷಿ ರೀ. ಈಗ ತಾವು ಹೇಳಿದ್ರಿ ತೆಂಗಿನ ಗಿಡಗಳದಾವ, ಮತ್ತೆ ಬೇರೆ ಮಾವಿನ ಗಿಡಗಳದಾವ, ಬೇರೆ ಗಿಡಗಳು ಕೂಡ ಅದಾವ. ಇವು ತೆಂಗಿನ ಕಾಯಿಗಳು ಬಿಟ್ಟಂತ ಸಂದರ್ಭದೊಳಗೆ ಅವನ್ನ ಏನ್ ಮಾಡ್ತಾ ಇದ್ರಿ ನೀವು? ನೋಡಿ ಸರ, ನಾವು ಗಿಡ ಇರಿ ಹರಿಯಂಗಿಲ್ರಿ, ನಾ ಕಾಯಿ ರೀ. ತಳಗ್ ಬೀಳ್ತಾವ್ರಿ, ತಳಗ್ ಬಿದ್ದು ಅಂದ್ರೆ ಆ ಕಡೆ ಅಕಸ್ಮಾತ್ ತಿರ್ಗಾಡ್ಕೋತ ಹೋಗಿರ್ತೀನಿ, ಬಿದ್ದಿದ್ದು ಅಂದ್ರ ಗೇಟ್ ಕಡೆ ತಗೊಂಡ್ಬರ್ತೀನಿ. ನನಗೆ ಇವರೇ ಅವರೇ, ನಮ್ಗೇನು ಸಂಬಂಧ ಇಲ್ಲರಿ. ಆ ಕಾಯಿ ತೊಗೊಂಬರೋ ಟೈಮ್ದಾಗ ಒಳಗೆ ಯಾರೇ ಬಂದಿರತ್ತಂದ್ರ, ರೋಡ್ ಮೇಲೆ ಹೊಂಟಿದ್ರತ್ತಂದ್ರ, ಅವ್ರಿಗೆ ಕರೆದು ಕೊಡ್ತೀವಿ ರೀ. ನಮ್ಮ ಅರಂಗಿಲ್ರಿ, ರೊಕ್ಕ ತೊಗೊಳಂಗಿಲ್ರಿ. ನಾ ರೊಕ್ಕ ತೊಗೊಂಡ್ರೆ ಅದು ನನಗೆ ಇದು ಗಿಡದ್ದು ಮರ್ಯಾದೆ ಹೋಗ್ತೈತ್ರಿ. ನಾ ಗಿಡ ಕಾಯಿ ಅದಲ್ರಿ, ನಾ ಗಿಡ ಹಚ್ಚಬೇಕು, ಕಾಯಿ ಬೆಳೆಸಬೇಕು, ಆ ಕಾಯಿಂದ ಉತ್ಪನ್ನ ತಕ್ಕೋಬೇಕಂತ ನಾ ಹಚ್ಚಿಲ್ಲ. ಬರೋಬ್ರಿ, 4 ಮಂದಿಗೆ ಹೆಲ್ಪ್ ಮಾಡೋದು ಅದು ದೊಡ್ಡ ಮುಖ್ಯ ರೀ. ನಮ್ ಮಾರ್ಕೊಂಡ್ರ ಅಂದ್ರೆ ನಂದು ಇದು ಒಳ್ಳೆಯ, ನೀವು ಮಾರ್ಕೊಳಕ್ ಹಚ್ಚಿ ಏನತ್ತೆ ಗಿಡ ನನಗತ್ತಾರ, ನೀವು ಅನ್ನೋಂಗಿಲ್ಲ, ಜನ ನನಗೆ ಅನ್ನಂಗಿಲ್ರಿ. ಗಿಡ ಏನತ್ತೈತಿ ನಮ್ಗೆ ಹಚ್ಚಿ ಬೆಳೆಸಿ, ನೀವು ಮಾರ್ಕೊಳಕ್ ಬೆಳೆಸಿ ಅನ್ನತ್ತ ಅದು ಗಿಡ ರೀ. ಅದಕ್ಕೆ ನನ್ಗೆ ಏನಸ್ತ್ರಿ ಮಾಡೋದು ಬೇಡ ಅಂತ ಹೇಳಿ ಕೊಟ್ಬಿಡ್ತೀರಿ. ಯಾರೂ ಬರಲಿಲ್ಲ ಅಂತಂದ್ರೆ ಅಲ್ಲಿ ಇಡ್ತೀವ್ರಿ. ನಮ್ಮ ಮಿಸ್ಸೆಸ್ ಚಂದಿ ಕಳಿಸಿ ಚಾ ತೊಂಬರ್ತಾರೆ, ಇಲ್ಲಿ ಎರಡು ಕಾಯದ ಹೋಯ್ ಎತ್ತಿ ಹೇಳ್ತೀನಿ ರೀ. ಯಾರು ಅಕಸ್ಮಾತ್ ನಮ್ಮಂತೆ ಕೇಳಕ್ ಬಂದ್ರತ್ತಂದ್ರೆ ಅಲ್ಲಿ ನಮ್ಮನ್ಯಾಗದ ಹೋಯ್ ಎತ್ತಿ ನಮ್ಮನ್ಯಾಗ ತೊಗೊಳಂಗಾರೆ ಹಂಗೆ ಕೊಡ್ತೀರಿ. ಭಾಳ ಒಬ್ಬೊಬ್ರಿ ಅಂತಾರ, ನೀವು ಹಂಗೆ ಕೊಡ್ತೀರಿ, ನಮ್ಗೆ ಹಂಗೆ ಹೋಗ್ಲಕ್ಕೆ ಮನ್ಸು ಬರಂಗಿಲ್ಲ ಅಂತ ಎಲ್ಲ ಜನ ಅಂತವ್ರಿಗೆ ಏನ್ ಹೇಳ್ತೀರಿ? ಈಗ ಅವ್ರಿಗೂ ಅದೊಂದು ಅಂತದ ಅನಿಸ್ತದ, ಅವ್ರಿಗೆ ಹಂಗೆ ನಾವು ಹಂಗೆ ಒಯ್ಬಾರ್ದು ಅಂತ ಹಂಗೆ ಕೊಟ್ಟಿವತ್ತಂದ್ರ ತಮ್ದ ಹೆಸರು ದೊಡ್ಡ ಸ್ಥಾನ ಬರ್ಲತ್ತ ಹಂಗೆ ಕೊಟ್ಟಿವತ್ತ ಒಬ್ರು ಅರ್ಥ ಮಾಡ್ಕೋತಾರೆ. ಒಬ್ರು ಹಂಗೆ ಒಯ್ದವ್ರ ದೇವ್ರಿಗೆ ಯೋಗ್ಯ ಆಗಂಗ್ಲತ್ತ ಹೇಳಿ ರೊಕ್ಕ ಕೊಡ್ತಾರೆ. ಆ ರೊಕ್ಕ ಗೊಳೆ ಮಾಡ್ತಾರೆ ನಮ್ಮನ್ಯಾಗ ರೀ, ಎಷ್ಟು ಕೊಟ್ಟಿದ್ ಇಷ್ಟು ರೊಕ್ಕ ಗೊಳಗೆ ತುವತ್ ನಮ್ನ ಕೊಡ್ತಾರೆ ನನಗೆ. ನಾವು ಕೆಲಸ ಮಾಡ್ತೀವಿ, ನೀವು ಕೆಲಸ ಮಾಡೋದು ಮತ್ತೆ ಗಿಡಗಳನ್ನ ತರೋದು ಇದನ್ನ ಮಾಡ್ತೀವಿ ಸರ್. ಈಗೇನ್ ಗಿಡಗಳು ಹಚ್ಚೋದಿಲ್ರಿ, ಎಲ್ಲ ಜಾಗ ಫುಲ್ ಆಗ್ಬಿಟ್ಟೈತ್ರಿ. ಮತ್ತೊಂದ್ ಕಡೆ ಬೆಳೆಸ್ಬೇಕು ಮಾಡ್ಬೇಕು ಅಂದ್ರೆ ಆಸೆ ಬಹಳ ಅದ ರೀ. ಎಲ್ಲರೇ ನಿಮ್ಮ ದೃಷ್ಟಿ ಒಳಗದ ನಾವು ಇಲ್ಲಿ ಹೋಗಿ ಗಿಡಗಳನ್ನ ಹಚ್ಚಬಹುದು ಮನಸ್ಸಿನಾಗ ಅದಾರಿ ಆಸೆ. ಇದ್ರ ಬಗ್ಗೆ ನೀವು ಅರಣ್ಯ ಇಲಾಖೆಗೆ ಅವ್ರ ಕಡೆ ಹೋಗಿ ಸಹಾಯ ಮಾಡ್ರಿ ಅಂತ ಹೇಳಿ ಏನಾದ್ರು ಕೇಳಿರಿ ನೀವು? ನನ್ನ ಗಿಡ ಈಗಂತೂ ಅವ್ರು ನೋಡಿದಾರೆ ನಿಮ್ಮ ಗಿಡಗಳನ್ನ ಹಚ್ಚುವ ಅರಣ್ಯ ಬೆಳೆದಿದ್ದ ಅವ್ರು ಅಲ್ಲೇ ಕೂತ್ ನೋಡ್ಯಾರ ಸರ್. ಇಲ್ಲಿ ಬಂದು ನೋಡಿಲ್ಲ ನಿಮ್ಮಂತ ಜನ ಬಂದು ನೋಡ್ಯಾರ ನಮ್ ನೋಡ್ದಾರ ನೋಡ್ಯಾರ್ತೇವೆ ನೋಡ್ಲಾರ್ದಾರ ನೋಡಿಲ್ಲ. ಈಗ ಸುಮಾರು ಎಷ್ಟು ಜನ ನಿಮ್ಮಲ್ಲಿ ಬಂದು ನೀವು ಬೆಳೆಸಿದ್ದನ್ನು ನೋಡಿ ಆನಂದ ಪಟ್ಟಾರ? ಸಾಕಷ್ಟು ಜನ ಬರ್ತಾರೆ. ನಿನ್ನೊಂದು ಕಾರ್ಯ ಮಾಡಿದೆ ಸರ್ ಅಲ್ಲಿ ಶಾಸನದ ಪಾಟೀಲ್ ಸಾವಿರ ಬಂದ ಎಮ್ ಎಲ್ ಎ ಸಾವಿರ ಬಂದಿದ್ರು. ಅವ್ರು ಏನಂದ್ರೆ ನಾ ಎಮ್ ಎಲ್ ಎ ಆಗಿ ಇಂತ ನಾವು ಮಾಡಿಲ್ಲ, ನೀವು ಮಾಡಿಯಪ್ಪ ಅಂತಂದ್ರೆ ನೀನ್ ಭಾರಿ ಗೇಡ ಅಂತಂದ್ರೆ ಅವ್ರು ಶಾಸನವ್ರು ಬಿ ಎಸ್ ಪಾಟೀಲ್ ಸಾಹೇಬ್ರಿ ನನ್ನ ಜೋಡಿರಿ 15-20 ಮಿನಿಟ್ ಮಾತಾಡಿದ್ರು. ನಾ ಇಷ್ಟೆಲ್ಲ ಮಾಡಿದ್ ಮುಟ್ತಾ ತಿಳ್ಕೊಂಡೆನ ರೊಕ್ಕ ಕೊಡ್ತಾ ತಿಳಿದ್ರೆ ನಾ ಇದು ಮಾಡಿಲ್ರಿ, ನೀ ಇಷ್ಟು ಭಾಳ ಬೆಳೆಸಿ ಇಷ್ಟು ಮಾಡಿಪ್ಪ ಅಂತಂದ್ರೆ ನೀ ಭಾರಿ ಗೇಡ, ನೀನು ಇಮಿಡಿಯೇಟ್ ನಮ್ಮ ಆಫೀಸ್ಗೆ ಬಂದು ಭೇಟಿ ಆಗತ್ತಂದ್ರು. ಸರ್ ನೀವು ಪ್ರೀತಿ ನನ್ಗೆ ಎರಡು ಮಾತಾಡ್ದಲ್ರಿ, ನನಗೆ ಎಲ್ಲ ನೀವು ಏನು ಸಾಕಷ್ಟು ನನಗೆ ಕೊಟ್ಟಂಗೈತೆ ರೀ, ನೀವು ಖುಷಿಯ ನಾನು ಖುಷಿಯ ಗಿಡ ಖುಷಿಯ ತಂದ್ರೆ ಮತ್ತೊಂದು ಅವ ಭಾಳ ಇದು. ಮತ್ತು ಶಿವಾನಂದ ಪಾಟೀಲ್ ಬಂದಿದ್ದರಿ, ನಿಮ್ಮ ಗಣಿ ಮಂದಿ ಜನ ಇದು ಅದಪ್ಪ ನೀ ಇಷ್ಟು ಮಾಡಿ ಅಂದ್ರೆ ಅವ್ರು ಖುಷಿ ಅವ್ರಿ, ಕೆಲವೊಂದು ಮಂದಿ ಖುಷಿ ಅಂದ್ರಿ, ಅವ್ರು ಅವ್ರಿಗೆ ಅನ್ಸಿದ್ದು ಅವ್ರು ಅಂದ್ರಿ ನಮ್ಗೆ ಅನ್ಸಿದ್ದು ನಾವು ಅಂದ್ರಿ. ತೊಂದ್ರಿಗೆ ಅಂದ್ರೆ ಏನಿಲ್ಲ ಸರ, ಮನಸ್ಸಿನಾಗ ಅವರು ಕೊಡಬೇಕು ಮಾಡಬೇಕು ಐತ್ರಿ ಆಸೆ ರೀ, ನಾವು ಹೋಗಿಲ್ಲ ಹಂಗಾರ ಕೊಡ್ತಾರತ್ತೇಳಿ. ಈಗೇನು ಇಷ್ಟು ಜನ ಬಂದು ನೋಡಿ ಹೋಗಿದ್ದಾರಲ್ಲ, ಅವರು ನಿಮ್ಮಿಂದ ಪ್ರೇರಣೆ ತಗೊಂಡು ಏ ನಾವು ಇಂಥ ಒಂದು ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಪರಿಸರಕ್ಕೆ ಅಂತೇಳಿ ಯಾರಾದರೂ ಮುಂದಾಗಿ ತಮ್ಮ ಏರಿಯಾದೊಳಗೆ ಅಥವಾ ತಮಗೆ ಎಲ್ಲಿ ತಿಳಿತಾ ಅಲ್ಲಿ ಗಿಡಗಳನ್ನು ಹಚ್ಚಿ ಪೋಷಿಸುವಂತಹ ಕೆಲಸ ಮಾಡಿದ್ದು ನಿಮಗೇನಾದರೂ ಗೊತ್ತಾಗ್ಯದ? ನಮ್ಮದು ನೋಡಿ ಮತ್ತವ್ರು ಅವ್ರು ತಾವು ತಾವು ಮಾಡ್ಕೊಂಡಾರೆ, ನಮ್ ಕರ್ದಿಲ್ಲ ನಾವ್ ಅಲ್ಲಿ ಹೋಗಿಲ್ರಿ. ಮಾಡಿದ್ದಾರೆ ಬಹಳಷ್ಟು ಜನ ಮಾಡಿದ್ದಾರೆ ಅಂತೀರಿ? 20 ಜನ ಮಾಡ್ಯಾರ ಸರ್, ನಾ ಮಾಡಿದ್ನಲ್ರಿ ಈಗ ಇಂತ ಶದ್ ಒಳಗೆ ಬಂದ ಒಬ್ರು ತೊಂದ್ರೆ ಮಾಡ್ತಿರ್ತಾರ, ಇದು ಮುರಿಬೇಡ್ರಿ ಅಂತ ನಾನು ಜನ ಮುರಿಬೇಡ್ರಿ ಅಂತಂದೆ. ನಾ ಕೆಟ್ಟ ಅದೇ ಯಾವಾಗ ಮುರಿಬೇಡ ಅಂದಲ್ಲ, ನಾವು ಒಂದು 10 ಗಿಡ ಹಚ್ಬೇಕಲ್ಲ, ನಾವು ಒಂದು ಹಚ್ಬೇಕಲ್ಲ, 20 ಗಾರ್ಡನ್ ಇಂಪ್ರೂವ್ ಆಗ್ಯಾರ ಸರ್ ನಮ್ದು ನೋಡಿ. ಮುರಿಬೇಡ ಅಂತಂದೆ ನಿಮ್ಗೆ, ನಾವು ಕೆಟ್ಟ ಅದೇನ್ರಿ ಯಾವಾಗ ನಮ್ಗೆ ಹಿಂಗಂದ ನಾವು ಒಂದು ಗಾರ್ಡನ್ ಹಿಂಗೆ ಮಾಡ್ಬೇಕಲ್ಲ ಮಾಡಿದ್ರಲ್ಲ ಅವ್ರು, ಅವ್ರು ನೋಡಿ ಮತ್ತವ್ರು ಮಾಡಿದ್ರು 20 ಜನ ಮಾಡಿದ್ರೆ ನಾ ಬರೀ ಮುರಿಬೇಡ ತಂದಿದ್ದಕ್ಕೆ ಅಂದೆ. ನಾ ಕೆಟ್ಟ ಅದೇ 20 ಮಂದಿ 20 ಗಾರ್ಡನ್ದಾಗ ಬೆಳೆಸಿರೋ ಸರ್, ಅದರಿಂದ ಒಳ್ಳೇದೇ ಆಯ್ತಲ್ಲ ನೀವು. ನನ್ಗೆ ಒಳ್ಳೇದಾಯ್ತು ಸರ್, ನನಗೂ ಅವ್ರಿಗೆ ಆಗ್ತಾರೆ ಈಗ ಯಾರು ಗಿಡ ಮುರಿಲಾಗ್ತಾರೆ ಅಂದ್ರೆ ಅವ್ರ ಯಾಕೆ ಮುರಿಬೇಡ್ತಾರೆ ಈಗ, ಅದಕ್ಕೆ ನಮ್ಗೆ ನೆನ್ಪಿಗ್ತಾರೆ ಸರ್ ಅವರು. ನಾ ಹಂಗಿಲ್ರಿ, ನನ್ಗೆ 20 ವರ್ಷ ಗಾರ್ಡನ್ದಾಗ ನಾ ದಕ್ಕಬೇಕಾಯ್ತಂದ್ರೆ ಸರ್ ಒಂದು ನೇತ್ರ ಅದೇ ತಗೊಂಡು ಅದಕ್ಕೆ ಯಾವ ಮಂದಿ ತೊಂದ್ರೆ ಮಾಡೋದು, ರೊಕ್ಕ ಕೊಡ್ರಿ ಅದು ಮಾಡ್ರಿ ಇದು ಮಾಡ್ರಿ, ನಾ ಮಾಡಿ ನಮ್ದು ಹಂಗೇನಿಲ್ರಿ. ಅವ್ರು ನೋಡ್ತಾರೆ ಮುಂದೆ ನಿಂತು ಮಾತಾಡ್ಬೇಕಾದ್ರು ಸ್ವಲ್ಪ ಅವ್ರಿಗೆ ನಮಸ್ಕಾರ ಬರ್ರಿ ಅಣ್ಣ ನೌಕರಿ ಹತ್ತಿರ್ತಾರ ಅವ್ರು, ಅವ್ರ ನಮ್ಮ ನೌಕರಿ ಇರ್ತೈತಿ ನಮ್ದು ಇದು ಮುಖ್ಯ ಮಾಡ್ತೀರಿ ಬರ್ತಾರ ಖುಷಿ ಅದೇ, ಯಾವುದು ಟೆನ್ಷನ್ ಗಿನ್ಷನ್ ಏನಿಲ್ರಿ. ನಿಮ್ಮಂಥವ್ರು ಪತ್ರಕರ್ತರು ಟಿ ವಿದವ್ರದ್ದು ಪುಣ್ಯ ಸರ್, ಅದು ನನ್ನ ಒಳಗಿದ್ದಾರೆ ಜೇಲ್ದಾಗಿದ್ದೆ ಒಳಗೆ ಜೇಲ್ದಾಗಿಂದು ನನ್ಗೆ ಯಾರು ಕಂಡು ಹಿಡಲಿಲ್ಲ, ಪಕ್ಷಿ ಕಂಡು ಹಿಡಿದು ಗಿಡ ಕಂಡು ಹಿಡಿದು ಹೊರಗಿನ ಪಕ್ಷಿಗಳಿಗೆ ಯಾರು ಕಂಡು ಹಿಡಿಲಿಲ್ಲ. ಟಿ ವಿದವರು ಪೇಪರ್ದವ್ರು ಕಂಡು ಅವ್ರು ಬಂದರು ನನಗೆ ಬೆಳಕಿ ತಂದರು, ನನಗೆ ಅದೇ ಒಂದು ದೊಡ್ಡ ಖುಷಿ ಆಗಿದ್ರಿ ಸರ್. ಅವ್ರು ಖುಷಿ ನಾನು ಖುಷಿ ರೀ, ಗಿಡನು ಖುಷಿ ರೀ. ಈಗ ನಿಮ್ದೇನು ವಜ್ರ ಹನುಮಾನ್ ನಗರ ಅದ, ಅದೊಂದು ಪರಿಸರನೇ ಬೇರೆ ಆಗಿರ್ಬೇಕಲ್ಲ. ಇಷ್ಟು ವರ್ಷದಿಂದ ನೀವು 2000 ಹೆಚ್ಚು ಗಿಡಗಳನ್ನ ಒಂದೇ ಜಾಗದೊಳಗೆ ಬೆಳೆಸಿದ್ದೀರಿ, ಅದ್ ನೋಡಿದ ಕೂಡಲೇ ಒಂದು ದೊಡ್ಡ ಅರಣ್ಯ ಕಾಣಿಸ್ತದ ಜನರಿಗೆ, ಅದನ್ನ ನೋಡಿ ಆನಂದ ಆಗ್ತದ. ಮತ್ತ ಪರಿಸರಕ್ಕೂ ಒಂದು ಅದ್ಭುತವಾದಂತಹ ಒಂದು ಕೊಡುಗೆಯನ್ನ ನೀವು ಕೊಟ್ಟಿದ್ದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಜನ ಇದನ್ನ ನೋಡಿ ಏನಂತಾರೆ? ಅಲ್ಲಿ ಗಾರ್ಡನ್ ಹೋಗೋಣ ಅತ್ತಾರೆ ಜನ ರೀ, ಎಲ್ಲಿ ಗಾರ್ಡನ್ ಆತಂದ್ರೆ ನಾಸಿ ಗಾರ್ಡನ್ ನಾಸಿ ಗಾರ್ಡನ್ ಅಂತೇಳಿ ಅದೊಂದು ರೆಕಾರ್ಡ್ ಆಗಿಬಿಟ್ಟಿರ್ತಾರ. ನಾಸಿ ಗಾರ್ಡನ್ ನಾಸಿ ಗಾರ್ಡನ್ ರೆಕಾರ್ಡ್ ಆಗ್ಬೇಕಾಯ್ತಂದ್ರೆ ಪತ್ರಕರ್ತರಿಂದ ನಾಸಿ ಗಾರ್ಡನ್ ಆತಿರ್ತಾರ, ಅದ ಅವ್ರೇ ಹೆಸರಿಟ್ಟರು, ನಾ ಹೆಸರಿಟ್ಟಿಲ್ರಿ, ನಾ ಮಾಡಿನ ತಣ್ಣ ಹೆಸರಿಲ್ರಿ. ಪತ್ರಕರ್ತರು ಒಮ್ಮೆ ಬಂದ್ರೆ ಎಲ್ಲಿ ಹೋಗೋಣ ಗಾರ್ಡನ್ ಕತ್ತಂದ್ರೆ ಯಾವ ಗಾರ್ಡನ್ ಎಲ್ಲಿ ಗಾರ್ಡನ್ ಭಾಳ ಅದಾವ ನಾಸಿ ಗಾರ್ಡನ್ ನಾಸಿ ಗಾರ್ಡನ್ ಅದೇ ಪಬ್ಲಿಕ್ ಇದು ಆಗ್ಬಿಡ್ತಾರೆ. ಜನ ಅಲ್ಲಿ ಪಿಕ್ನಿಕ್ ಬರ್ತಾರ? ಬರ್ತಾರೆ ಬರ್ತಾರೆ, ಅವೆಲ್ಲ ಆಸ್ಪಾಸ್ ಆ ಕಡೆ ಕಡೆ ಅದಾರಿ ಅವ್ರವ್ರ ಇದಾಗ ನಮ್ಮಲ್ಲೇ ಬರ್ಬೇಕಂತ ಏನಿಲ್ರಿ, ಅವ್ರವ್ರ ಮನ್ಸ ನೋಡ್ತಾರೆ ನಮ್ ಮಾಡೋದ್ ನೋಡಿ ಅವರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ. ಏನ್ ಕಸ ಹೊಡುತ್ತಿರ್ತೀನಿ ಜನ ಬಂದ್ಸಿಂದ ಅವರು ಒಂದ್ ಸ್ವಲ್ಪ ಬಿಡಿಸ್ತಾರೆ, ನೀರ್ ಬಿಡ್ತಾರೆ, ಚೆನ್ನಾಗಿ ನಡೆದವ್ರೆ. ಈಗ ಮಕ್ಕಳು ಅದೆಲ್ಲ ಬಂದಿರ್ತಾರಲ್ಲ, ಅವ್ರಿಗೆ ನೀವು ಈ ಗಿಡಗಳ ಬಗ್ಗೆ ಹೇಳ್ತೀರಿ? ಅವ್ರ ಮಕ್ಕಳು ಬಂದಿರ್ತಾರೆ ಸರ್ ನಮ್ಮ ಮತ್ತೆ ಕೂತಿರ್ತಾರೆ, ಹುಡುಗರು ಅಭ್ಯಾಸ ಮಾಡ್ಲಕ್ರಿ, ನೀವು ಶಾಲಿಗೆ ಹೋಗ್ಲಕ್ ಬಂದು ಶಾಲಿಗೆ ಹೋಗ್ತಿರೋ ಇಲ್ಲಿ ಕುಂಡ್ರಲಕ್ ಬಂದಿರೋದು ಕೇಳ್ತೀನಿ ಅವ್ರಿಗೆ, ಸಾಲಿ ಟೈಮ್ ಏನ ಐತಿ ಅತ್ತಾರ ಕುಂಡ್ರಿ ಅಂತ ಹೇಳ್ತೀನಿ. ನೀವು ಸಾಲಿಗೆ ಹೋಯ್ತಂತ ಹೇಳಿ ಇಲ್ಲಿ ಕೂತ್ ಹೋಗ್ಬೇಡ್ರಿ, ನಿಮ್ ಪರಿಚಯ ಪೇಪರ್ ಅದು ಬರೀರಿ, ನಿಮ್ಗೆ ಏನ್ ಬೇಕಂತ. ಕನಿಷ್ಠ ಸಾಕಷ್ಟು ಮಂದಿಗೆ ನಾರಿ ನಮ್ಮ ಮಕ್ಳಿಲ್ರಿ, ಅದೇ ನಮ್ಮ ಮಕ್ಳಿದ್ದ ಹತ್ತು ರೂಪಾಯಿ ಬುಕ್ಕ ತಂದು ಕೊಡ್ತಿದ್ದೀನಿ. ಅಲ್ಲಿ ಗಾರ್ಡನ್ದಾಗ ಯಾರೇ ಬಂದು ಕೂತಿರಂದ್ರಿ ಒಂದು ನೋಟ್ ಬುಕ್ ಕೊಡ್ತೀನಿ ನಾರಿ, ನಾವ್ ರೊಕ್ಕ ಕೊಟ್ರಿ, ನೀವು ನನಗೆ ಕೊಟ್ಟಿರಿ ರೊಕ್ಕ ರೀ, ನನ್ನ ಖರ್ಚಿಗೆ ನೀವು ಕೊಟ್ಟಿರಿ, ನಾ ಅವ್ರಿಗೆ ನಾ ಹೇಳ್ತೀನಿ ಒಂದು ನೋಟ್ ಬುಕ್ ತೋರಿ ನಾ ಕೊಡ್ತೀನಿ ರೀ. ಅವ್ರು ಏನತ್ತಾರಿ ಸರ, 15 ವರ್ಷದ ಮಗ ರೀ, ನಾ 63 ನನ್ನ ವಯಸ್ಸಾಗೈತ್ರಿ, ಅವ 100 ವರ್ಷ ತನಕ ಬದುಕ್ತಾನೆ, ನಾ ಇಂಥ ಗಾರ್ಡನ್ಗೆ ಹೋಗಿದ್ದೆ, ನನಗೆ ಇಂಥವ್ರು ಬುಕ್ಕ ಕೊಟ್ಟರು, ಅವ್ರಿಗೆ ನಾ ರೊಕ್ಕ ಕೊಡ್ಬೇಕಾದ್ರೆ ಇಂಥ ಆಫೀಸರ್ ನನಗೆ 100 ರೂಪಾಯಿ ಕೊಟ್ಟರು, ಅವ್ರಿಗೆ ನಾ ಕೊಟ್ಟೆ, ಇದು ಉಳ್ಸ್ಕೊಂಡು ನೀವು 100 ರೂಪಾಯಿ ಕೊಟ್ಟರೆ ನಾ ಕಿಸೆ ಹಾಕೊಂಡು ಕುಂಡ್ರಿ. ಆದರೆ ರೊಕ್ಕ ಚಲೋ ಅದ ಸರ, ಅದಷ್ಟು ಕೆಟ್ಟನ ಯಾವುದು ಇಲ್ಲ ರೀ, ನಾ ರೊಕ್ಕ ಇಲ್ಲದೆ ಅದೀನಿ ರೀ, ನನಗೆ ಆರಾಮ ಕೆಲಸ ಆನಂದ ಖುಷಿ ರೀ, ನನಗೆ ಗಿಡನೇ ನನಗೆ ರೊಕ್ಕ ಅದ ರೀ, ನನಗೆ ರೊಕ್ಕ ಆಯ್ತಲ್ರಿ ಸರ, ಗಿಡಗಳು ಬರ್ತೀನಿ ನೋಡ್ತಾರೆ, ಯಾರು ಬರ್ತಾರ ಕುಂಡ್ರತಾರ, ಬ್ಯಾಡ ಅಂದ್ರೆ ಜಬಸ್ತ್ ಮಾಡಿ 150 ರೂಪಾಯಿ ಕೊಡ್ತಾರೆ, ಅದೇ ಮತ್ತೊಬ್ರಿ ನಾ ಕೊಡ್ತೀನಿ ರೀ. ಈಗ ಒಬ್ಬ ಕೆಲಸ ಮಾಡಕ್ ಬಂದಿದ್ದ, ಇವತ್ತು ಕೆಲಸ ಇಲ್ಲಪ್ಪ ಬೇರೆ ಕಡೆ ಹೊಂಟಿನೇ ತಂದ, ಬೇಗಂಬ್ಕ ತಂಡೆಯಿಂದ ಬಂದಿದ್ರು ಪಾಪ ನಮಾರಿ, ನನಗೆ ಮನ್ಸಿಗೆ ಹೊಳ್ ಕಸ ಇದು ಅನ್ಸ್ತ ಚಾ ಕುಡಿ ಪತ್ರ 20 ರೂಪಾಯಿ ಕೊಟ್ಟೆ, ನಂಗೆ ಮತ್ತೆ ದಾರ್ಯ ಬಂದ ಒಬ್ಬ ನಂಗೆ 100 ರೂಪಾಯಿ ಕೊಟ್ಟರು ಸರ್. ಈರಪ್ಪವ್ರೆ, ಈಗ ತಮ್ಮ ಕೆಲಸವನ್ನು ನೋಡಿ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ಬೋದು, ತಮ್ಮನ್ನ ಗೌರವಿಸಿರ್ಬೇಕಲ್ಲ, ಪ್ರಶಸ್ತಿ ಅದೆಲ್ಲ ಕೊಟ್ಟಿರ್ಬೇಕಲ್ಲ. ಪ್ರಶಸ್ತಿ ಅದು ಕೊಟ್ಟಾರ ಸರ, ವಿಜಯವಾಣಿ ಪೇಪರ್ದಾಗ ನಾನು ಸಾಕಾಗ ಕೊರೋನಾ ಬಂದಿತ್ರಿ, ಒಂದು 5-6 ಸತಿ ನಮ್ಗೆ ಅನ್ನ ತಂದು ಕೊಟ್ಟರಿ, ಫಸ್ಟ್ ಕನ್ನಡ ಪರ್ವ ಪೇಪರ್ದಾರ ರೀ, ಪೇಪರ್ ಹಾಕಿದ್ರಿ ಸರ್ ಬಾಲ್ಕೋಟೆ ಹುಬ್ಳಿ ಸಾವಿರ ಒಬ್ಬರು ಸ್ವಾಮಿಗಳು ನೋಡ್ಯಾರ್ರಿ, ಅವ್ರು ನೋಡಿ ನಮ್ಗೆ ಒಂದು ಚೀಲ ಅಕ್ಕಿ ರೀ ಗೋಧಿ ಸಕ್ಕರೆ ಎಲ್ಲ ತಂದು ಕೊಟ್ಟರು, ಸನ್ಮಾನ ಮಾಡಿದ್ರು ತಂದು ಕೊಟ್ಟರು. ಮತ್ತೆ ಇದು ಹಿಂದಾಡಿ ಕೊರೋನಾ ಬತ್ತರಿ, ರಮೇಶ್ ಜಿ ಸಾಹೇಬ್ರು ಭಾಳ ನಮ್ಗೆ ಸಾಕಷ್ಟು ನಮ್ಗೆ ಹೆಲ್ಪ್ ಮಾಡ್ಯಾರಿ, ಅವ್ರದಂತೂ ನಮ್ಮ ಮರಿಲಾರ್ದಂಗೆ ಮರಿಬಾರ್ದು ಸರ್. ಒಬ್ಬರು ಅನ್ನನ ತಿಂದು ಎಷ್ಟು ಕೊಟ್ಟರು ಅನ್ನ, ಎಷ್ಟು ಕೊಟ್ಟರು ಅನ್ನ, ಹೊಟ್ಟೆಗೆ ಎಷ್ಟು ಅದ ರೀ ಅಟ್ಟ ಆಗಿನ ಪ್ರತಿಯಾಗಿ ನನಗೆ ಅನ್ನ ಹಾಕಲ್ರಿ, ಅದು ಮರಿಲಾಗ ಅವರು ಕೊಟ್ಟರಿ, ಸ್ವಲ್ಪ ಸ್ವಲ್ಪ ಮಂದಿ ಎಲ್ಲ ಹೆಲ್ಪ್ ಮಾಡ್ಯಾರ ಸರ, ಒಬ್ಬರು ಅನ್ನ ತಿಂದೀವಿ ರೀ. ಅವ್ರನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಅವ್ರದ್ದು ಹೆಸರು ಉಳಿಬೇಕು ರೀ, ನಮ್ಮದು ಉಳಿಬೇಕಂದ್ರೆ ಇನ್ನೂ ಬೆಳೆಸಿದ್ರೆ ನಮ್ದೊಂದು ಹೆಸರು, ಇನ್ನೂ ಇದ್ದಲ್ಲಪ್ಪ ನನ್ನ ಕಡೆ ಬೆಳೆಸಿದಲ್ಲಪ್ಪ, ಒಬ್ಬರ ಬ್ಯಾಗ್ ಇರ್ಬೇಕ್ರಿ, ಹಲ್ಲಾಗ ಇರಬಾರ್ದು ಮಾಡ್ಕೋ ತೊಂಟಿರಿ ಸರ. ಅಶೋಕ್ ಪಾಟೀಲ್ ವಕೀಲರು ಅವರೇ ಒಬ್ಬರು ನನಗೆ ನನಗೆ ಅವ್ರು ಯಾವ್ದು ಹೆಣ್ಣು ಮಕ್ಕಳಿದ್ದು ರೀ, ನನಗೆ ಅವ್ರು ಹೆಲ್ಪ್ ಮಾಡಿದ್ದು ವಕೀಲರು ಪೊಲೀಸರು ಯಾರಿಗೆ ಹೆಲ್ಪ್ ಮಾಡಂಗಿಲ್ಲ ಅವ್ರು, ಅವ್ರಿಗೆ ವಕೀಲರು ನಮ್ಗೆ ರಾತ್ರಿ ಬಾರಕ್ ಮನೆಗೆ ಹೊಲಿಸ್ತಾರ ಕರೀತಾರ, ಜಡ್ಜ್ ಲೆವೆಲ್ ಅದಾರ ಸರ್ ಅವ್ರು ಕರೀತಾರ, ಮಾತಾಡ್ತಾರ, ಅವ್ರ ಗಿಡ ಬೆಳೆಸಿ ಅವ್ರಿಗೆ ಖುಷಿ ಅನಿಸಿ ಸಾಕಷ್ಟು ನಮ್ಗೆ ಕೊಟ್ಟಾರ ಸರ್ ಅವ್ರು. ಒಟ್ಟಿನೊಳಗೆ ನಿಮಗೆ ಈ ಗಿಡ ಬೆಳೆಸಿದ್ರಿಂದಾಗಿ ಜೀವನದೊಳಗೆ ಸಾಕಷ್ಟು ಆನಂದ ತೃಪ್ತಿ ಆನಂದ ಅದ ಅಂತ ಹೇಳ್ತಾ ಇದ್ದೀರಿ. ಒಂದೇನೋ ನಾವು ಈ ಪರಿಸರ ಸಲುವಾಗಿ ನಾ ಏನೋ ಒಂದು ಒಳ್ಳೆ ಕೆಲಸ ಮಾಡೀನಿ ಅನ್ನುವಂಥದ್ದು ಒಂದು ಹೆಮ್ಮೆ ಕೂಡ ತಮ್ಮಲ್ಲಿ ಅದ. ನಾವು ಮಾಡಿದ್ನತ್ತಳಿ ನಾವು ಗಿಡ ಬೆಳೆಸಿವತ್ತ ನಾವು ಹೇಳ್ಕೋಬಾರ್ದು ಸರ್ ಬರೋಬ್ರಿ, ಆದ್ರೆ ಮಾಡಿದ್ದಂತೂ ಖರೆ ಅಲ್ಲ ಮಾಡಿದೀವ್ರಿ. ನಾ ಏನು ಇಂಥ ವ್ಯಕ್ತಿ ಇಂಥ ಕೆಲಸ ಮಾಡಲ್ಲಪ್ಪ, ನಾವು ಮಾಡ್ಬೇಕಲ್ಲ ಮಂದಿಗೆ ಅರಿವು ಬರ್ಬೇಕ್ರಿ. ನಾವೊಂದು ಏನೋ ನಿರುಪರಾಧಿ ಈಶಾದ ನಿಮ್ಗೆ ಮತ್ತೊಂದು ಕಡೆ ಎಲ್ಲಾರು ಆದ್ರಿ ಒಂದು ಗಿಡಕ್ಕೆ ಪೂಜೆ ಮಾಡತ್ತಾದ್ರು ಅವಾಗ ಅಷ್ಟೇ ಬರಬೇಡ್ರಿ ಸರ್, ಅವ್ರು ಹೇಳಾರ್ತಾಳೆ ಬರಬೇಡ್ರಿ, ನೀವು ಆ ಕಾಯಿ ಕರ್ಪುರ ದೇವ್ರಿಗೆ ಅಲ್ಲಿ ಇಲ್ಲಿ ಕಾಯಿ ಹೊಡ್ತೀರಿ ಇದು ಮಾಡ್ತಿರ್ತೀರಿ ಅಂಥ ಕೆಲಸ ಮಾಡಬೇಡ್ರಿ. ನಿಮ್ಗೆ ಒಳ್ಳೇದಾಗಬೇಕಾಯ್ತಂದ್ರೆ ಗಿಡಕ್ಕೆ ಒಂದು ಚೇರ್ ನೀರು ಹಾಕಿ ನಮಸ್ಕಾರ ಮಾಡ್ರಿ, ನಿಮ್ಗೆ ಅದೇ ದೊಡ್ಡ ಪುಣ್ಯ. ನನಗೆ ಗಿಡ 20 ವರ್ಷ ಬೆಳೆಸಿದ್ನಿಲ್ಲ ಸರ್, ಗಿಡದ ಬೆಲೆ ಏನದ ಅದ್ರ ಅರ್ಥ ಮಾಡ್ಕೊಂಡಾರ ಅರ್ಥ ಆಗಿದೆ ರೀ, ಅರ್ಥ ಮಾಡ್ಕೊಳ್ಳಾರ ಅರ್ಥ ಆಗಿಲ್ಲ ಸರ್, ಅದು ಗಿಡದ ಅರ್ಥ ಮಾಡ್ಕೋಬೇಕಾದ್ರೆ ಯಾರು ಕಂಡು ಹಿಡಿದಿಲ್ಲ, ಅದು ನಾ ಕಂಡು ಹಿಡಿದಿನಿ ಸರ್ ಗಿಡದ ಬೆಲೆ ಏನದ ಅನ್ನೋದ್ರಿ. ಹೂವ ಕಾಯಿ ಕಟ್ಟಿಗೆ ತಪ್ಪಲ ನೆಳ್ಳ ಎಲ್ಲಾ ತರ ಅದು ಕೊಡ್ತೈತೆ ರೀ, ಮನುಷ್ಯ ಏನ ಹೇಳ್ತಾರೆ ಮುಟ್ಟಂಗ್ಲಿ ಯಾರು, ಗಿಡಕ್ಕೆ ಬಿತ್ತಂದ್ರೆ ನಮ್ಗೆ ಮನೆಗೆ ಉಪಯೋಗ ಹಾಕಿದ್ರೆ ಅದು ಜೀವಂತಿದ್ರು ಉಪಯೋಗ ಅದ್ರಿ ಸತ್ರನು ಉಪಯೋಗ ಸರ್. ಅದು ಈಗ ನಿಮ್ಮ ಏನು ಬೆಳೆಸಿದಂತ ಒಂದು ಅರಣ್ಯ ಅದ, ಅದನ್ನ ತೋರಿಸೋದಕ್ಕೆ ಟೀಚರ್ಸ್ ಅಂದ್ರೆ ಶಾಲಾ ಗುರುಗಳೇನಿರ್ತಾರೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಾರ ತಮ್ಮ ಶಾಲೆಯಿಂದ? 2-3 ಸತಿ ಅದು ಬಂದಾರ್ರಿ ಸಾಯಿ ಪಾರ್ಕ್ದಾಗ ರೀ, ಪ್ರಾರ್ಥನಾ ಶಾಲೆ ಅದ ಸರ, ಒಬ್ರು ಅಲ್ಲಿ ಶಾಲಿಗೆ ಹೋಗ್ತಿದ್ರು ಬರ್ತಿದ್ರಿ, ಅವರು ಬಿರಾದಾರ ತಳಿರಿ ಬರ್ತವ್ರು ದಿನಾನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತಾರೆ, ಎಲ್ಲ ಬರ್ತಾರೆ ಹೇಳ್ತಾರೆ ಹಂಗೆ ಹೋಗ್ಕರಿ ಅದು ಅನ್ಕೋತ ಅನ್ಕೋತ ಕೂತಿರಿ. ಅವ್ರತ್ತೆಲ್ಲ ಏನು ಬರ್ತೇನೋ ರೀ ಪ್ರಜಾವಾಣಿ ಪೇಪರ್ದವ್ರಿಗೆ ಕರ್ಕೊಂಡ್ಬಂದ್ರಿ ತೋರಿಸ್ರು, ಅವರು ನಂದು ಪೇಪರ್ದಾಗ ಬರ್ತ್ರಿ, ನಂದು ಅವ್ರ ಪೇಪರ್ದಾಗ ಹೇಳಿ ಹಾಕಿಸಿದ್ರಿ, ನನ್ನ ಮನ್ಸು ಖುಷಿ ಆಯ್ತು ರೀ, ಅವ್ರ ಮನ್ಸು ನಾನು ಖುಷಿ ಮಾಡ್ಬೇಕಲ್ಲ. ನಂದು ಒಬ್ಬ ನನ್ಗೆ ನೀವು 100 ರೂಪಾಯಿ ಕೊಟ್ಟಿರಿ, ನಾ ಒಬ್ಬನೇ ತಿಂದ್ಕೊಂಡ್ರಿ, ಆದ್ರೆ ಮತ್ತವ್ರ ಜನಕ್ಕೆ ನಾನು ಹೆಲ್ಪ್ ಮಾಡ್ಬೇಕ್ರಿ, ಅದು ಮನುಷ್ಯ ಅತ್ತಾರಿ ಅವ ಮಾಡಿದ್ರಿ. ಒಂದು ನನಗೂ ಏನಿಸ್ತೀರಿ ಅದೊಂದು ಪ್ರೋಗ್ರಾಮ್ ಇತ್ತು ಗ್ಯಾದರಿಂಗ್ ಜೇಂಡಾ ಎಸ್ರಿ ಅಲ್ಲಿ ಹೋದಿನಿ ಸರ, ಅವ್ ಮತ್ತೆ ಹೇಳಿದ್ರೆ ಸ್ವಲ್ಪ ಇದು ಅಂತಾರೆ 175 ಮಕ್ಕಳಿದ್ದು ಸರ್ ಅಲ್ಲ ರೀ, ನಂತೆಲ್ಲ ಏನು ಬರ್ತೀರಿ ಒಬ್ರು ಅಶೋಕ್ ಪಟ್ಲತ್ತು ಹೋಗಿಲ್ರಿ 2000 ರೂಪಾಯಿ ಖರ್ಚಿಗೆ ಅತ್ ಕೊಟ್ಟರು ನನಗೆ. ಸರ್ ಇವತ್ತು 2000 ರೂಪಾಯಿ ಕೊಡ್ತೀರಿ, ನಾ ತೊಗೋತೀನಿ. ನಾಳೆಗೆ ನನಗೆ ಅಕಸ್ಮಾತ್ ಒಮ್ಮೆ 5000 ರೂಪಾಯಿ ಬೇಕಾಯ್ತಂದ್ರೆ ಹೆಂಗೆ ರೀ? ಅದಕ್ಕೆ ನಿಮ್ಗೆ 2000 ಬೇಡ್ರಿ ಅಂತ ನಂದೆ. ಅದು ಕುಡಿದು ತೋದು ಏನು ಇರಲಿ, ಮೊದಲು ರೊಕ್ಕ ತೊಗೋತಾಳೆ ಜಬಸ್ತಿ ಮಾಡಿ ನನಗೆ 2000 ಕೊಟ್ಟರು ತೊಗೊಂಡೆ. ನನಗೆ ಅದು ಪ್ರಾರ್ಥನಾಶಾಲಿ ವಾಸ್ತವ ನನಗೆ ಹೆಲ್ಪ್ ಮಾಡಿದ್ರಲ್ರಿ. ನಾನು ತೆಲ್ಲಾಗಿ ಏನು ಬತ್ತರಿ, ನನ್ನಂತಕ 1700 ರೂಪಾಯಿ ಇದ್ರು ಸರ್. 3700 ರೂಪಾಯಿ ನೋಟ್ಬುಕ್ ಪೆನ್ನ ತೊಗೊಂಡಿನ್ರಿ. 3700 ನೋಟ್ಬುಕ್ ಪೆನ್ನ ತೊಗೊಂಡ್ಸಿದ್ರೆ ಪ್ರಾರ್ಥನಾ ಶಾಲಿ ಜೇಂಡಾ ಇದೆ ಸಾಲಿ ಹುಡುಗರು ಕೊಟ್ಟೆ ರೀ. ಆ ಹುಡುಗರು ಒಟ್ಟು ಸೆಲೆಕ್ಟ್ ಮಾಡಿದ್ರು ಸರ್. ನೋಟ್ಬುಕ್ ಬೆಲೆ 10 ರೂಪಾಯಿ 5 ರೂಪಾಯಿ ರೀ. ನಾ ಸಾರಿ 10 ರೂಪಾಯಿ 10 ರೂಪಾಯಿ 20 ರೂಪಾಯಿ ಬೆಲೆ ಇದ್ದ ರೀ. ಅವ್ರು ಒಟ್ಟು 275 ಹುಡುಗರು ನನಗೆ ಹೆಲ್ಪ್ ಮಾಡಿದ್ರು, ಸೆಲೆಕ್ಟ್ ಹೊಡೆದ್ರು ರೀ. ನನಗೆ ಅದು ಖುಷಿ ಆಯ್ತು ರೀ. ಮತ್ತೆ ಇನ್ನ ಬೆಳೆಸ್ಬೇಕು, ಮನ ಎಂಥದನ್ನ ಇದು ಮಾಡ್ಬೇಕಂದ್ರೆ ಮಾಡಿದ್ರಿ. ಅವರು ಭಾಳ ನನಗೆ ಮರ್ಯಾದೆ ಕೊಟ್ಟರು, ಗಿಡಗಳು ಬೆಳೆಸ್ತಾರೆ ಎಲ್ಲ ಖುಷಿ ಇದಾರೆ. ಇನ್ನ ಬೆಳೆಸ್ಬೇಕು ಶಾಲಿ ಹುಡುಗರು ಕಲ್ತು. ನೀವೆಲ್ಲ ನಿಮ್ದು ಆಸ್ತಿ ಕಸ್ಕೋಬೋದು ಸರ್, ನೀವು ಕಲ್ತಿದ್ದೆ ಯಾರಿಗೆ ಕಸ್ಕೊಳಕ್ ಬರಂಗಲ್ಲ. ಇನ್ನೂ ಇಂಥ ಬೆಳೆಸ್ಬೇಕು, ಇನ್ನೂ ನನ್ನ ಜನ ಹೆಚ್ಚು ಬೆಂಬಲ ಕೊಡಲಿ, ನಾನು ಬೆಳೆಸ್ಬೇಕು. ನಂದು ಇದು ಒಂದೇ ಆಸೆ ಇದೆ. ಒಳ್ಳೇದು. ಈರಪ್ಪನ ಆಶೆಯವರೇ, ತಮ್ಮ ಪರಿಸರ ಪ್ರೇಮ ಅನುಪಮವಾದದ್ದು, ತಮ್ಮ ಕೆಲಸ ಅಸದೃಶ್ಯವಾದದ್ದು. 2000 ಹೆಚ್ಚು ಗಿಡಗಳನ್ನ ತಮ್ಮ ಮಕ್ಕಳಂಗೆ ತಾವು ಪೋಷಣೆ ಮಾಡಿ ಬೆಳೆಸಿದ್ದೀರಿ. ಒಂದು ಅದ್ಭುತವಾದಂತಹ ಒಂದು ಆಸ್ತಿಯನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಮುಂದೆ ಏನು ಮಕ್ಕಳಿಗೆ ಒಂದು ಒಳ್ಳೆ ಪರಿಸರವನ್ನ ನಿರ್ಮಾಣ ಮಾಡಿ ತಾವು ಕಾಣಿಕೆಯನ್ನ ಕೊಟ್ಟಿದ್ದೀರಿ. ಇಂಥ ಒಂದು ಕೆಲಸ ಇನ್ನು ಮುಂದಿನ ದಿವಸಗಳಲ್ಲಿ ಸಹಿತ ನಿಮ್ಮ ಕೈಯಿಂದ ಇನ್ನೂ ಹೆಚ್ಚಾಗಲಿ, ವೃದ್ಧಿಯಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9881618599 ಸರ್. ಆತ್ಮೀಯರೇ, ಈರಪ್ಪ ನಾಶಿಯವರ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9801618159. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈರಪ್ಪ ನಾಶಿಯವರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನು ಕೇಳಬಹುದು, ಅವರಿಗೆ ಈ ಅರಣ್ಯ ಬೆಳೆಸುವಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಕೂಡ ನೀಡಬಹುದು. ಒಳ್ಳೆಯದು. ಈರಪ್ಪ ನಾಶಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ತಾವು ತಮ್ಮ 20 ಅರಣ್ಯ ಬೆಳೆಸುವಂತಹ ಒಂದು ಏನು ಅನುಭವ ಇತ್ತು ತಮ್ಮದು, ಆ ಅನುಭವವನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಮತ್ತೆ ಅವರಿಗೆಲ್ಲರಿಗೂ ತಮ್ಮ ಈ ಅನುಭವಗಳು ಪ್ರೇರಣೆ ಆಗಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಪರಿಸರವನ್ನ ಉಳಿಸುವಂತಹ ಒಂದು ನಿಟ್ಟಿನೊಳಗೆ ಆಗೋಣ ಅನ್ನುವಂತಹ ಒಂದು ಆಶಯದ ಜೊತೆಗೆ ಇಲ್ಲಿ ತನಕ ತಾವೇನು ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇದುವರೆಗೆ ವಿಜಯಪುರದಲ್ಲಿ ಅರಣ್ಯವನ್ನು ಬೆಳೆಸಿ ಪರಿಸರ ಸೇವೆ ಮಾಡುತ್ತಿರುವ ಈರಣ್ಣ ನಾಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರು ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ra ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹೇಗೆ ಮಾಡಿ?